ಲಾಭದಾಯಿ ಇರೋದಕ್ಕೆ ಮಾಡ್ತಿರೋದು. ಅದು ಸಮಗ್ರವಾಗಿ ನಿರ್ವಹಣೆ ಮಾಡ್ಕೊಳ್ಳೋದ್ರಾಗ ಇರ್ತದೆ. ಲಾಭದಾಯಕ ಮಾಡ್ಕೊಳ್ಳೋರಿಗೆ ಮಾಡ್ಕೋಬಹುದು, ಇಲ್ಲ ಅಂದವ್ರಿಗೆ ಇಲ್ಲ. ಹಿಂಗೈತೆ. ನಿಮ್ದು ಎಷ್ಟು ಎಕರೆ ಜಮೀನು ಸರ್? ಒಟ್ಟು ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಮೊದಲು 48 ಎಕರೆ ಜಮೀನ್ದಾರರು ನಮ್ಮ ತಾತರು. ನಮ್ಮಅಪ್ಪಾಜಿ ನಮ್ಮ ಚಿಕ್ಕಪ್ಪರು ಡಿವೈಡ್ ಆದಾಗ 24-25 ಎಕರೆ ಜಮೀನು ಬಂದದ ಸರ್. 25 ಎಕರೆ ಜಮೀನಲ್ಲಿ ಏನೇನು ಬೆಳೆಗಳು ಸರ್? 25 ಎಕರೆ ಜಮೀನಿನಲ್ಲಿ ಮೊದಲು 17-16 ಎಕರೆವರೆಗೂ ಉಳ್ಳಾಗಡ್ಡೆ ಹಾಕ್ತಿದ್ವಿ ನೀರಾವರಿಗೆ. ನೆಕ್ಸ್ಟು ಅಂದರೆ ಸೂರ್ಯಕಾಂತಿನೇ ಜಾಸ್ತಿ ಅವಲಂಬಿಸ್ತಿದ್ವಿ ಬೆದ್ಲಿಗೆ, ಇಲ್ಲ ಅಂತಂದರೆ ಕಡಲೆನೂ ಅಂತ ಇರಲಿಲ್ಲ ಸರ್. ಮೊದಲು ಸೂರ್ಯಕಾಂತಿ ಹಾಕ್ತಿದ್ವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯಕಾಂತಿ ಯಾವಾಗ ಭಾಳ ಡಲ್ ಆಯ್ತೋ ತಿರುಗಿ ಮೆಕ್ಕೆಜೋಳಕ್ಕೆ ಹೋದ್ವಿ. ಮೆಕ್ಕೆಜೋಳನೂ ಜೋರು ಬಂತು ಸರ್. ಬಂದಮೇಲೆ ಏನು ಮಾಡ್ತೀವಿ, ಇವಾಗ ಮೆಕ್ಕೆಜೋಳಕ್ಕೂ ಈಗ 4-5 ವರ್ಷದಿಂದ ಸತತವಾಗಿ ಭಾರಿ ಉಳಿದ್ಬಾರೆ. ಈಗ ರಾತ್ರಿ ಕಂದಿ ಕಾಟ ಆಗಲ್ಲ, ತುಳಿದ್ ಕಾಟ ನಂಗಾಗೈತೆ. ಅದಕ್ಕೂ ಕೈ ಬಿಟ್ಟು ಇವಾಗ ಈ ಸರಿ ಏನು ಮಾಡಿದ್ವಿ, 2 ವರ್ಷದಿಂದ ಕಡ್ಲಿಗೆ ಒಲವು ಕೊಟ್ಟಿವಿ ಜಾಸ್ತಿ. ಆ ಕಡ್ಲೆನೂ ಒಳ್ಳೆ ನಿರೀಕ್ಷೆ ಬಂತು. ಇವಾಗ ಏನಾಗ್ಬಿಡ್ತು, ಈ ಸೋಯಾಬೀನ್ ಅಂತ ಒಂದು ಹೊಸ ತಳಿ ನಮ್ಮ ಕಡೆಗೆ ಇದನ್ನ ಹಾಕಿದ್ದಿಲ್ಲ. ಯಾರೋ ಒಬ್ಬರು ನಮ್ಮ ರಿಲೇಟಿವ್ನು ಹಾಕಿ 10 ಕ್ವಿಂಟಲ್ವರೆಗೂ 1 ಎಕರೆಗೆ ಬಂದಿತ್ತು. ಹಂಗಾಗಿ ಇದನ್ನು ಯಾಕೆ ನೋಡಬಾರ್ದಂತ ಈ ಸಾರಿ 1-8 ಎಕರೆಗೆ ಸೋಯಾಬೀನ್ ಬಿತ್ತಿದ್ವಿ ಸರ್. ನೋಡ್ಬೇಕು ಅದನ್ನ. ಮೆಕ್ಕೆಜೋಳನೂ ಚೆನ್ನಾಗಿ ಬರ್ತೈತೆ. ಒಟ್ಟು ಸೂರ್ಯಕಾಂತಿನೂ ಗುಬ್ಬಿ ಕಾಟುಗಳಿಂದ ಅದು ಬಿಟ್ಟು ಇವಾಗ ಹೊಸ ಬೆಳೆ ಪ್ರಯೋಗ ಮಾಡಿದ್ವಿ ಸರ್. ಅಂದರೆ ಸಾಕಷ್ಟು ಜನ ರೈತರು ಒಂದೇ ಥರ ಬೆಳೆಗಳು ಬೆಳೀತಾರೆ, ಬರೀ ಪೂರ್ತಿ ಈರುಳ್ಳಿ ಹಾಕೋದಿಲ್ಲ, ಪೂರ್ತಿ ಮೆಕ್ಕೆಜೋಳ ಹಾಕೋದು. ಅಂಥದ್ರಲ್ಲಿ ನೀವೆಲ್ಲ ಸ್ವಲ್ಪ ಬೆಳೆ ಹಾಕೋದ್ರಿಂದ ಸಮಗ್ರ ಕೃಷಿ ಮಾಡ್ಕೊಳ್ತಾ ಇದ್ರೆ, ಒಂದು ಬೆಳೆ ಲಾಸ್ ಆದರೆ ಇನ್ನೊಂದು ಬೆಳೆ ಕೈ ಹಿಡಿತ ರೈತನ ಅಂತಾರೆ. ಇಲ್ಲ ಸರ್, ಮೊದಲೂ ನಾವು ತಪ್ಪು ಮಾಡಿದ್ವಿ. ಎಲ್ಲ ಒಂದೇ ಬೆಳೆ ಹಾಕಿ ಉಳ್ಳಾಗಡ್ಡೆ 1-17 ಎಕರೆ ಉಳ್ಳಾಗಡ್ಡೆ ಹಾಕಿ ಬಿಡೋದಿಲ್ಲ, ಮೆಕ್ಕೆಜೋಳ ಸೂರ್ಯಕಾಂತಿ ಇವಿಷ್ಟೇ ಹಾಕ್ತಿದ್ವಿ. ಅದೇನಾಗ್ಬಿಡುತ್ತೆ ಅಂದರೆ, ಒಂದ್ಸಾರಿ ಕವಿತಾ ಮಿಶ್ರಂದು ಬರ್ತದಲ್ಲ ಸರ್ ಮೊಬೈಲಲ್ಲಿ, ಅದನ್ನು ನೋಡಿ ಇನ್ಸ್ಪೈರ್ ಆದ್ವಿ. ಏಕಬೆಳೆ ಪದ್ಧತಿ ಮಾರಕ, ಬಹುಬೆಳೆ ಪದ್ಧತಿ ಪೂರಕ ಅಂತ ಯಾವಾಗ ಕಾನ್ಸೆಪ್ಟು ಗೊತ್ತಾಗ್ತೋ ಮನುಷ್ಯನಿಗೆ, ಎಕ್ಸ್ಪೀರಿಯನ್ಸಿನ ಮೇಲೇ ಮನುಷ್ಯ ಕೇಳೋದು. ರೈತರು ಯಾವ ರೈತ ಆಗಲಿನ ಸ್ವಂತ ಯಾವನ ಮಾತು ಕೇಳಲ್ಲ, ಫಸ್ಟ್ ಆಫ್ ಆಲ್ ನಾನೇ ಕೇಳಲ್ಲ ಸರ್. ಹಂಗಾಗಿ ಏನಾಗ್ತೈತೆ ಅಂದರೆ, ಅದು ಅನುಭವದ ಪ್ರಕಾರ ಕವಿತಾ ಮಿಶ್ರನ್ನ ನೋಡಿ ಬೇರೆ ಬೇರೆ ಬೆಳೆ ಯಾಕೆ ಇಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಬರೀ 17-18 ಎಕರೆವರೆಗೂ ಉಳ್ಳಾಗಡ್ಡೆ ಹಾಕಿ ಕೈ ಸುಟ್ಕೊಂಡಿದ್ವಿ. ಅಂದರೆ ಮಿಸ್ಗೈಡು, ಪಾಪ ಬೆಳೆ ಬರ್ತಿತ್ತು, ಅದನ್ನ ಹಾರ್ವೆಸ್ಟಿಗೆ ಬಂದಾಗ ನಾವು ಸರಿಗೆ ಮಾಡ್ತಿದ್ದಿಲ್ಲ. ಇನ್ನೊಂದು ನಮ್ಮದೇ ತಪ್ಪದು, ಹೊಲದ್ದಾಗಲಿ ಇನ್ನೊಂದಿಲ್ಲ. ಅವಾಗ ಏನು ಮಾಡ್ತೀವಿ, ನೆಕ್ಸ್ಟು ಒಂದು ಸ್ವಲ್ಪ ಒಂದು 4-5 ಎಕರೆ ಅಡಿಕೆ ಹಾಕಿದ್ವಿ. ಅಡಿಕೆನೂ ಒಳ್ಳೆ ಚೆನ್ನಾಗಿ ಕೈ ಹಿಡಿತು, ಉಳ್ಳಾಗಡ್ಡೆನೂ ಕೈ ಹಿಡಿತು. ಈರುಳ್ಳಿಯಲ್ಲಿನೂ ಜಿಲ್ಲಾವಾರು ದಾವಣಗೆರೆ ಜಿಲ್ಲೆಗೆ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನನೇ ಬಂದೈತೆ 2016-17 ಸಾಲಿನ ಇದರಲ್ಲಿ. ಈಗ ಈರುಳ್ಳಿ ಮೆಕ್ಕೆಜೋಳ ಇಂಥ ಅಲ್ಪಾವಧಿ ಬೆಳೆಗಳನ್ನೇ ಬೆಳೀತಿದ್ದಂಥವ್ರು ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ಯಾಕೆ ಬೆಳಿಬೇಕಂತಂದ್ರೆ, ಈರುಳ್ಳಿ ಜಾಸ್ತಿ ಕಳೆನಾಶಕ ಅದೆಲ್ಲ ಹೊಡ್ಕೊಂಡು ಕೂಲಿಯರ್ದು ಭಾಳ ಪ್ರಾಬ್ಲಮ್ ಆಗ್ಬಿಡ್ತು. ಇವಾಗ ಎಲ್ಲವರೆಗೂ ಹೋಗ್ತಂದ್ರೆ ಸಹ, ಮನೆಗೆ ನೀವು ಉಳ್ಳಾಗಡ್ಡೆ ಹಾಕಿದೆ ಅಂತಂದ್ರೆ ನಾವು ಮನೆ ಬಿಟ್ಟು ಹೋಗೋ ಸ್ಥಿತಿ, ಮನೆಗಳರು ತವ್ರ ಮನೆಗೆ ಹೋಗ್ತೀವನ್ನೋ ಸನ್ನಿವೇಶ ತಕ್ಕನ ಬಂದೋಗ್ಬಿಡ್ತು. ಅವಾಗ ಏನು ಮಾಡ್ತೀವಿ ಅಂತಂದರೆ, ನಾವು ಅನಿವಾರ್ಯವಾಗಿ ಮನೆಗಳದ್ದು ನೋಡ್ಬೇಕಲ್ಲ ಸರ್. ನಮಗೂ ವಯಸ್ಸು ಆಗ್ತಾ ಆಗ್ತಾ ವರ್ಷ ವರ್ಷ ಕೆಲಸಗಳು ಕೂಲರ್ ಸಿಕ್ತಿದ್ದಾಗ ಏನಾಗ್ತದೆ, ಆಲ್ಟರ್ನೇಟ್ ಅಡಿಕೆಗೆ ಹೋದ್ವಿ. ಅಡಿಕೆಗೆ ಹೋದ್ಮೇಲೆ ಏನು ಮಾಡ್ತೀವಿ, ಅಡಿಕೆನೂ ಒಂದು 3 ವರ್ಷ ಬೆಳೆ ಬೆಳಿಬೋದು ಸರ್. ಅಡಿಕೆಯಲ್ಲಿನೂ ನಾವು ಏನೇನೋ ಬೆಳ್ಕೋಬೋದು. ಅಂತರ ಬೆಳೆಯಾಗಿ ಮೆಕ್ಕೆಜೋಳ, ಶೇಂಗಾ, ಉಳ್ಳಾಗಡ್ಡೆ ಅಂತೂ ನಂಬರ್ 1 ಬರ್ತದೆ ಸರ್. ಅಡಿಕೆ ಗಿಡನೂ ಚೆನ್ನಾಗಿ ಬರ್ತವೆ, ಉಳ್ಳಾಗಡ್ಡೆನೂ ಬರ್ತದೆ. 3 ವರ್ಷ ನಾವು ಸಮಗ್ರವಾಗಿ ಬೆಳಿಬೋದು. ಎಷ್ಟು ಎಕರೆಲ್ಲ ಅಡಿಕೆ? ಇವಾಗ ಒಂದು 4.5 ಎಕರೆಗೆ ಅಡಿಕೆ ಗಿಡ ಆಲ್ರೆಡಿ, ಈಗ 12 ವರ್ಷದ ಗಿಡ ಅವು. ಗಿಡಗಳು 12 ವರ್ಷದವು. ಫಸಲು ನಾವು ಹಾಕಿ 5 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. 7ನೇ ವರ್ಷಕ್ಕೆ ಅದ್ದೂರಿ ಕೊಯ್ಬೋದು ಅಡಿಕೆ. ಈ ಅಡಿಕೆ ಸಸಿನ ಏನೋ ಬೇರೆ ಕಡೆಯಿಂದ ಕೊಂಡ್ಕೊಂಬಂದ್ರೆ, ನೀವೇ ಹಳೆ ಮರದಿಂದ ಗೋಟ್ ಆಯ್ಕೆ ಮಾಡ್ಕೊಂಡು ಸಸಿ ಉತ್ಪಾದನೆ ಮಾಡಿ ನಾಟಿ ಮಾಡಿದ್ರೆ ಸರ್? 2 ಆಪ್ಷನ್ಸು ಐತೆ ಅಡಿಕೆಯಲ್ಲಿ. ನಾವು ಏನ್ ಮಾಡ್ತೀವಿ ಅಂದ್ರೆ, ಈಗ ಒಳ್ಳೆ ತೋಟ, ಹಳೆ ತೋಟಗಳು ನೋಡಿ ಅದ್ರಾಗೆ ಬೀಜದ ಆಯ್ಕೆ ಐತಲ್ಲ, ಬಹಳ ಪ್ರಾಮುಖ್ಯ ಐತೆ. ಇವಾಗ ಏನ್ ಮಾಡ್ತಾರೆ ಮಾರರು, ಏನ್ ಮಾಡ್ತಾರೆ ಅಂದ್ರೆ, ಮಾರ್ಕೆಟಿಂಗ್ ದುಡ್ಡು ನೋಡ್ತಾರೆ ಹೊರತಾಗ ಅವರು ಕ್ವಾಲಿಟಿ ಯಾರು ನೋಡಲ್ಲ. ಇವಾಗ ಕರ್ರಗೆ ಹಚ್ಚಗದವಪ್ಪ ಗಿಡ ಅಂತಂದ್ರೆ ಜನ ಏನ್ ಮಾಡ್ತಾರೆ, ಅಟ್ರಾಕ್ಟಿವ್ ಆಗ್ತಾರೆ. ಇವಾಗ ಅದು ಯಾವ ಸಿಸಿ ಎಂಬುದು ಯಾವನಿಗೂ ಗೊತ್ತಿರಲ್ಲ. ಇವಾಗ ಜನ ಏನಂದ್ರೆ ಹಂಗಾಗಿರೋದ್ರಿಂದ, ನಾವು ಸ್ವಂತ ನಮ್ಮ ಆವಾರವೇ ಗೋಟಿದ್ವು, ಅವು ತಂದು ಹಾಕಿ ನೆಕ್ಸ್ಟ್ ಇನ್ನೊಂದು ಸಾರಿನೂ ಬೇರೆವು ನೋಡೋಣ ತಳಿ ಅಂತೇಳಿ ಭೀಮ್ ಸಮುದ್ರದಲ್ಲಿ ಅವು ಗೋಟ್ ತಂದು ಹಾಕಿದ್ವಿ. ಅದ್ರಾಗೂ ಒಳ್ಳೆ ಗಿಡನೂ ಚೆನ್ನಾಗಿ ಬಂದದವು ಸರ್. 2 ವರ್ಷದ ಗಿಡ ಹಾಕಿದಂದ್ರೆ ಅಪ್ ಟು 5 ವರ್ಷಕ್ಕೆ ಬರ್ತದೆ. ಸಸಿ ನಾಟಿ ಮಾಡ್ಬೇಕಾದ್ರೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಭೂಮಿನ ಅಂದ್ರೆ ಸರ್, ಮಾಮೂಲಿ ಎಲ್ಲ ಕಲ್ಟಿವೇಶನ್ ಮಾಡ್ದಂಗೆ ಮಾಡ್ತೀವಿ. ಮಾಡಿ ಏನಂದ್ರೆ ಫೀಲ್ಡು ಕ್ಲಿಯರ್ ಕಟ್ಟಾಗಿರ್ಬೇಕು, ನೀರು ನಿಂತು ಹೋಗಂಗೆ ಒಟ್ಟು ಎಲ್ಲ ಮಟ್ಟವಾಗಿದ್ದು ಮಾಡಬೇಕು. ಒಂದು ನಾವು ಕೆಂಪು ನೆಲಕ್ಕೆ ಅಡಿಕೆ ಗಿಡ ಹಾಕ್ತೀವಿ ಅಂತಂದ್ರೆ ಪಾಕೆಟ್ ಸಸಿ ಮಾಡೋದು ಕಪ್ಪು ಮಣ್ಣಾಗ ಮಾಡ್ಬೇಕು. ಯಾಕೆ ಕಪ್ಪು ಮಣ್ಣಾಗ ಮಾಡ್ಬೇಕಪ್ಪ ಅಂತಂದ್ರೆ, ಕೆಂಪು ನೆಲಕ್ಕೆ ಹಾಕಿದ ಇಟ್ಟಿಗೆ ಸಸಿ ಒಂದು 10% ಹೋಗೋ ಚಾನ್ಸು ಇರ್ತವೆ. ಮತ್ತೆ ನೆಕ್ಸ್ಟ್ ಆ ಓದೇಟ್ಗೆ ಗಿಡ ಯಾರನ್ನ ಕೂಲರ್ ಕಳಿಸಿದ್ರು ಏ ಅಲ್ಲಿ ಮಾರ್ಕ್ ಐತಲ್ಲಪ್ಪ ಕರೆ ಮಣ್ಣು ಬಂದು ತಾಗೆ ತೆಗೆದು ಹಾಕ್ರೆ ಅಂದ್ರೆ ಆ ಗಿಡ ತೆಗೆದು ಕೆಂಪು ಮಣ್ಣಲ್ಲಿ ಕರೆ ಮಣ್ಣು ಜಲ್ದಿ ಗುರುತಿಡಿಬಹುದು. ಅವಾಗ ಏನಾಗ್ತದೆ ಅಂದ್ರೆ ಪ್ಲೇಸು ಕರೆಕ್ಟಾಗಿ ನಿರ್ದಿಷ್ಟವಾಗಿ ಗೊತ್ತಾಗ್ತದೆ. ಅದೇ ಕಪ್ಪು ಮಣ್ಣಲ್ಲಿ ನಾವೆಲ್ಲ ಅಡಿಕೆ ಗಿಡ ಹಾಕಿದ್ದಾದ್ರೆ ಕೆಂಪು ಮಣ್ಣಾಗ ಮಾಡಿಸ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ಕೆಂಪು ಮಣ್ಣು ಬಗ್ಗೆ ಕೆಂಪು ಮಣ್ಣು ಸಿಕ್ಕಿಟ್ಟಿಗೆ ಅದೇ ಜಾಗಕ್ಕೆ ಹಾಕಿದ್ರೆ ದಾಯ ವೇರ್ವೇಷನ್ ಆಗಲ್ಲ. ಇಷ್ಟು ಇದನ್ನ ಮಾಡಬಹುದು ಅಡಿಕೆಯಲ್ಲಿ. ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟು ನಾಟಿ ಮಾಡಿದ್ರೆ? ಹಿಂದೆಲ್ಲ 9 ಮಾಡಿದ್ದಾರೆ ಹಿಂದೆ ನಮ್ಮ ತಾತಾರು ನಮ್ಮ ಮಾವರ ಕಾಲ. ಇವಾಗ ಆ ಕೆಲಸ ಆಗಲ್ಲ. ಇವಾಗ 8x8 ಒಳ್ಳೆ ಸೂಟಬಲ್ಲು ಸೆಂಟ್ರಿಗೆ 10 ಬಿಟ್ಕೊಂಡು ಗೊಬ್ಬರ ಮಣ್ಣು ಹಾಕರ್ಕು ಅದು ಮಾಡ್ತಾರೆ. ಇವಾಗ ಅವ್ರವ್ರ ಲ್ಯಾಂಡ್ ಇನ್ ಮೇಲೆ ಹೋಗ್ತದೆ ಸರ್ ಅವ್ರವ್ರ ತಾಕತ್ತು. ಒಟ್ಟು 8x8 ಒಳ್ಳೆ ಸೂಟಬಲ್ಲು ಅದು. ಬಿಸಿಲೂ ನೆಲಕ್ಕೂ ಬೀಳ್ತದೆ, ಇಳುವರಿನೂ ಚೆನ್ನಾಗೈತೆ. 8x9 ಆದ್ರೆ ಇನ್ನೂ ಇಳುವರಿ ಜಾಸ್ತಿ ಐತೆ, ಬಿಸಿಲು ಭಾಳ ಬೀಳ್ತದೆ, ಹುಲ್ಲು ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಈಲ್ಡೇನೋ ರಿಸಲ್ಟ್ ಚೆನ್ನಾಗೈತೆ 8x9. ಹುಲ್ ಜಾಸ್ತಿ ಬೀಳೋದ್ರಿಂದ ಜನ ಏನಾಗ್ತದೆ ಜಾಸ್ತಿ ಗಿಡ ಇದ್ರೆ ಜಾಸ್ತಿ ಇಳುವರಿ ಬರ್ತದಂತಾರೆ, ಅದು ತಪ್ಪು ಕಲ್ಪನೆ ಅಷ್ಟೇ. ಇವಾಗ ನಾವು ಮಾಡೋ ಮೇಂಟೆನೆನ್ಸಿನ ಮೇಲೇನೆ ಈಲ್ಡು ಇದಾಗ್ತದೆ. ಈಗ ಅಡಿಕೆ ಸಸಿ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷದವರೆಗೂ ಅದ್ರಾಗ ಅಂತರ ಬೆಳೆಗಳು ಬೆಳೀತಾ ಹೋಗ್ಬೋದು? ಅಡಿಕೆ ಗಿಡ ನಾಟಿ ಮಾಡಿದ್ಮೇಲೆ 2 ಗಿಡ ಹಾಕಿದ್ರೆ 3 ನಾವು ಅಂದ್ರೆ 6 ಬೆಳೆ, ಇವಾಗ ಹಿಂಗಾರು ಮುಂಗಾರು ಹಿಂಗ್ ಲೆಕ್ಕ ಹಾಕಿದ್ರೆ 6 ಬೆಳೆ ಬೆಳಿಬಹುದು. ಅಂದ್ರೆ ಸಣ್ಣದು ಫಸ್ಟ್ ಅಡಿಕೆ ಗಿಡ ಹಾಕಿದ್ಮೇಲೆ ಏನಾಗ್ತದೆ ಸರ್ ಅಂತಂದ್ರೆ ಅಡಿಕೆ ಗಿಡಕ್ಕಿನ್ನ ಫೈಟ್ ಮಾಡೋಂಥ ಬೆಳೆ ಹಾಕ್ಬಾರ್ದು. ಫಸ್ಟ್ ಸಣ್ಣ ಗಿಡ ಹಾಕಿದ್ವಿ ಒಂದು ಅಡಿ ಗಿಡ, ಅವಾಗ ನಾವು ಮೆಕ್ಕೆಜೋಳ ಹಾಕಿದ್ರೆ ಏನಾಗ್ತದೆ, ಮೆಕ್ಕೆಜೋಳ ಸೂರ್ಯಕಿರಣ ತಗೊಂಡು ಅಡಿಕೆಗೆ ಎಫೆಕ್ಟ್ ಆಗ್ತದೆ, ನೆಳ್ಗವ್ಕಂದು ಅದರೊಳಗೆ ಯಾರು ನೋಡೋಕ್ಕಾಗಲ್ಲ. ಅವಾಗ ಏನಾಗ್ತದೆ, ಒಂದು 500 ಗಿಡ ಹಾಕಿದಂದ್ರೆ 50-100 ಗಿಡ ಹೋಗೋ ಚಾನ್ಸ್ ಇರ್ತದೆ, ಅದು ಭಾಳ ಮುಖ್ಯ. ಅವಾಗ ಏನಾಗುತ್ತಪ್ಪ ಅಂದರೆ ಫಸ್ಟ್ನೇ ವರ್ಷ ನಾವು ಅಡಿಕೆ ಹಾಕಿದೆ ಅಟ್ಟಿಗೆ, 1 ಸಸಿ 2 ಸಸಿ ಹಾಕಿದೆ ಅಟ್ಟಿಗೆ, ಕಂಟಿನ್ಯೂ ಆಗಿ ಮುಂಗಾರು ಹಿಂಗಾರು ಎರಡು ಬೆಳೆನೂ ಇಲ್ಲ ಉಳ್ಳಾಗಡ್ಡೆ ಹಾಕ್ಬೋದು ಇಲ್ಲ ಶೇಂಗ ಹಾಕ್ಬೋದು ಅಂತರ ಬೆಳೆ. ಅವೆರಡೂ ಹಾಕಿದಾಗ ಏನಾಗ್ತದೆ ಅಂದರೆ ಸಮನಾಗಿ ಅಡಿಕೆ ಗಿಡನೇ ಜಾಸ್ತಿ ತಗೊಂತತೆ. ಅವಾಗ ನೆಕ್ಸ್ಟು ಅಕಸ್ಮಾತ್ 2 ಗಿಡ ಆದಮೇಲೆ ಇಲ್ಲ ಹತ್ತಿ ಗಿಡ ಹಾಕ್ಬೋದು ಇಲ್ಲ ಮೆಕ್ಕೆಜೋಳ ಹಾಕ್ಬೋದು. ಅಂದರೆ ಈಕ್ವಲ್ ಒಂದು 4-5 ಲೆವೆಲಿಗೆ ಬಂದಿರ್ತದೆ. ಈ ಮೆಕ್ಕೆಜೋಳನು ಈ ಟಚ್ಗೆ ಮೇಲೆ 4-5 ಲೆವೆಲ್ಗೆ ಇರ್ತದೆ, ಈಕ್ವಲ್ ಮೇಂಟೈನ್ ಆಗ್ತದೆ. ಇಲ್ಲ ಪಪ್ಪಾಯಿ ಹಾಕ್ಬೋದು, ಪಪ್ಪಾಯಿನೂ ಒಳ್ಳೆ ಇದೈತೆ. ಪಪ್ಪಾಯಿ ಅಂದರೆ ಕೊನೆಗೆ ಮಾರ್ಕೆಟಿಂಗ್ ಗೊತ್ತಿರ್ಬೇಕು ಸರ್, ಮಾರ್ಕೆಟಿಂಗ್ ಗೊತ್ತಿದ್ರೆ ಮಾತ್ರ ಪಪ್ಪಾಯಿ ಹಾಕ್ಬೇಕು. ಬಾಳೆ ಹಾಕ್ಬೋದು, ಬಾಳೆ ಹಾಕಿದ್ರೆ ಅಡಿಕೆ ಗಿಡದಲ್ಲಿ ಏನಾಯ್ತು ಅಂದರೆ ಈಗ 5-7 ವರ್ಷಕ್ಕೆ ಫಸಲಿಗೆ ಬಿಡೋಂಥವು 2 ಡಿಲೇ ಆಗ್ತದೆ. ಯಾಕಂದರೆ ನೆಳ್ಳಗೆ ಬೆಳೆದಿರ್ತದೆ ಸಸಿ, ಉದ್ದ ಹೋಗಿ 10-12 ಮೇಲೆ ಬೆಡ್ಡಿಂಗ್ ಕಿತ್ಕೊಂತದೆ. ಅಂದರೆ ಈ ಒಂಬಾಳೆ ಬಡಿಯ ಸ್ಟೇಜ್ ಏನೈತೋ ಹೈಟ್ ಆಗ್ತದೆ. ಅವಾಗ ಬಾಳೆ ನೆಳ್ಳಗೆ ಬೆಳೆದಿರೋದ್ರಿಂದ ಹೈಟ್ ಹೋಗೋ ಚಾನ್ಸ್ ಇರ್ತದೆ. ಬಿಸಿಲಿಗೆ ಯಾವತ್ತಿಗೂ ಅಡಿಕೆ ಗಿಡ ಬಿಸಿಲಾಗೆ ಬೆಳಿಬೇಕು, ಒಂದು ಸ್ವಲ್ಪ ಅತಿ ಟೆಂಪ್ರೇಚರ್ಗೇನು ಇದನ್ನಲ್ಲ, ತಣ್ಣಗಿಟ್ರೂ ಕಷ್ಟ. ಒಳ್ಳೆ ಟೆಂಪ್ರೇಚರ್ ಇದ್ರೆ ಒಳ್ಳೆ ಉತ್ತಮ. ಪಪ್ಪಾಯಿನೂ ಹಾಕ್ಬೋದು. ಸಣ್ಣ ಇವು ಬೆಳೆಗಳು ಏನದವ ಅಂತರ ಬೆಳೆಗಳಂದ್ರೆ ಹತ್ತಿ ಗಿಡ, ಉಳ್ಳಾಗಡ್ಡೆ, ಮೆಣಸಿನ ಗಿಡ ಇವನ್ನೆಲ್ಲ ಹಾಕ್ಬೋದು. ನೀರು ನಿರ್ವಹಣೆ ಯಾವ ರೀತಿ ಮಾಡಿದ್ರೆ, ಎಲ್ಲ ಡ್ರಿಪ್ ಮಾಡಿದ್ರೆ ಆ ನೀರೇ ಕೊಡ್ತೀರ? ಮೊದಲು ನೀರು ನಿರ್ವಹಣೆ ಅಂದ್ರೆ ನಾವು ಬಹಳ ತಪ್ಪು ಮಾಡಿಬಿಟ್ಟಿವಿ. ಹೆಂಗಪ್ಪ ಅಂತಂದ್ರೆ ಮೊದ್ಲೆಲ್ಲ ಡ್ರಿಪ್ ಮಾಡಿಸಿದ್ವಿ. ಡ್ರಿಪ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಗಿಡ ಡ್ರಿಪ್ಪು ಮೇಂಟೆನೆನ್ಸ್ ಏನಾದಾರೋ ದಿನ ಒಬ್ರು ಕರೆಕ್ಟ್ ಅದನ್ನ ಯಾವ ಗಿಡಕ್ಕೆ ಹೋದ್ವು ಯಾವ ಗಿಡಕ್ಕೆ ಇಲ್ಲ ಅಂತ ನೋಡ್ಬೇಕು. ಒಂದ್ ಸ್ವಲ್ಪ ಹುಲ್ ಬೆಳೆದಟ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ ಅದ್ರೊಳಗೆ ಹೋಗಿದವನ್ನ ಬಿಡೋದು. ಡ್ರಿಪ್ ಅನ್ನೋದು ವಾಲ್ ತಿರುವಿ ಸಾಯಂಕಾಲ ಹೋಗಿ ತಿರುಗಿ ವಾಲ್ದಾಗ ಹೋಗೋದು, ತಿರುಗಿ ವಾಲ್ ಚೇಂಜ್ ಮಾಡೋದು. ಹಿಂಗೆ ಕಾರ್ಯಕ್ರಮಗಳು ಡ್ರಿಪ್ ನಾವು ನಡೀತವೆ. ಅವಾಗ ಏನಾಗ್ತದೆ ಅಂದ್ರೆ ಯಾವ್ದೋ ಒಂದು ಗಿಡಕ್ಕೆ ಹೋಗಿಲ್ಲ ಅಂದ್ರೆ ಅದು ಗಿಡ ಒಣಗಿದ ಮೇಲೆ ಈ ಗಿಡ ಯಾಕೆ ಒಣಗಿತ ಅಂತ ಅವಾಗ ಬೆಡ್ಡಕ್ಕೆ ಹೋಗೋದು. ಅದಕ್ಕಿನ್ನ ಏನಾಗ್ತದೆ ಸ ಅಂದ್ರೆ ಇವಾಗ ಮಟ್ಟ ಮಾಡಿ ನೆಲಗಳು ನೀರು ತುಂಬಿಸೋ ವ್ಯವಸ್ಥೆ ಆಗ್ಬಿಟ್ರೆ ನೀರು ಕಟ್ಟೋದು ಒಳ್ಳೆ ಚೆನ್ನಾಗಿ ಸರ್. ಕೂಲಿಯರ್ ಹೋದ್ರೂ ಹೋಗ್ಲಿ ನೀರು ಕಟ್ಟೋದೆ ಚೆನ್ನಾಗಿ. ಅಕಸ್ಮಾತ್ ಅನಿವಾರ್ಯ ಉಳಿಸ್ಕೇನ ಪರಿಸ್ಥಿತಿ ಇಲ್ಲಪ್ಪ ನೀರು ಇಲ್ಲೇ ಇಲ್ಲ ನಾವು ಬದುಕಲೇಬೇಕಾದಂಥ ಸಂದರ್ಭ ಬಂತಂದರೆ ಈಗ ಆಸ್ಪತ್ರೆಗೆ ಹೆಂಗೆ ಗ್ಲುಕೋಸ್ ಹಾಕ್ತಾರೋ ಆ ಟೈಪ್ ಡ್ರಿಪ್ ಇಟ್ಕೋಬೇಕು. ಡ್ರಿಪ್ಪಿಗೂ ಚೆನ್ನಾಗಿ ಬರ್ತಾವೆ, ಇಲ್ಲ ಅಂತಲ್ಲ. ಮೇಂಟೆನೆನ್ಸ್ ಮಾತ್ರ ಸೂಪರ್ ಮೇಂಟೆನೆನ್ಸ್ ನೋಡ್ಕೋಬೇಕು. ಈಗ ಮೇಂಟೆನೆನ್ಸ್ ಅಂದರೆ ಮೇಲ್ ಗೊಬ್ಬರ ಅದೆಲ್ಲ ಕೊಡಬೇಕಾಗತ್ತೆ, ವರ್ಷದಲ್ಲಿ ಎಷ್ಟು ಸರಿ ಕೊಡ್ತೀರಾ, ಯಾವ್ಯಾವ ಸಮಯದಲ್ಲಿ ಕೊಡ್ತೀರಾ? ಸ ಮೇಲ್ ಗೊಬ್ಬರ ಇವಾಗ ಜನ ಏನು ಮಾಡಲ್ಲ. ಇವಾಗ ಏನಾಗ್ತದೆ ಅಂತಂದರೆ ನವಂಬರ್ ಡಿಸೆಂಬರ್ ತಿಂಗಳಿಗೆ ಗರ್ಭ ಕಟ್ಟೋ ಟೈಮ್ನಿಗೆ ಜನ ಸರ್ಕಾರಿ ಗೊಬ್ಬರಕ್ಕಿನ್ನ ಈ ದನಿನ ಗೊಬ್ಬರ ಅವು ಇವು ಏರಿಸಿ ಗುಣಿ ಸುತ್ತ ಮಾಡಿಸೋರು ಮಾಡಿಸ್ತಾರೆ. ನಾವು ಏನು ಮಾಡಿಬಿಟ್ಟಿವಿ ಸ ಅಂದರೆ ನಾನು ಇದುವರೆಗೂ 12 ಒಂದು ಸಾರಿನೂ ಹಿಂಗೆ ಗೊಬ್ಬರ ಹಾಕಿಲ್ಲ, ಒಂದು ಸ್ಪ್ರೇ ಕೊಟ್ಟಲು. ಯಾಕಂತ ಅಂತಂದರೆ ನಾವು ಮಟ್ಟ ಮಾಡಿ ಎಕರೆಗೊಂದು ಪ್ಲ್ಯಾಟು ಹಂಗೆ ಮಾಡಿ 4-5 ಎಕರೆಗೆ ಇಟ್ಟ ಜಗಮ್ಮೆ ಮುಂಗಾರಲ್ಲಿ ಒಂದು ಸರಿಯಾಗಿ ಮಳೆ ಬಡಿತಂದ್ರೆ 3-4 ಸಾರಿ ತುಂಬತ್ತಂದ್ರೆ ಪೋಷಕಾಂಶಗಳೇನದವು ಹೊರಗಡೆಯಿಂದ ಭಾಳ ಬಂದು ಸೇರ್ಕೊಂತವೆ ನೀರು ಹರಿಯ ನೀರಿಗೆ. ಈ ಕೆರೆ ನೀರುಗಳಿಗೆಲ್ಲ ಬೇರೆ ಬೇರೆ ಹೊಲ್ಗಳ ಗೊಬ್ಬರ ಇರಿತಾರೆ, ಇನ್ನೊಂದು ಮಾಡಿರ್ತಾರೆ, ಅವೆಲ್ಲ ನೀರು ಬಂದು ನಿಂತಿರ್ತವೆ. ಹಂಗಾಗಿ ನಾನು ಜಾಸ್ತಿ ಒಂದು ಎರಡು ಸಾರಿ ಕುರಿ ಮಂದೆ ತರಿಸಿದ್ದೆ. ಕುರಿ ಮಂದೆ ತರಿಸಿದ್ಮೇಲೆ ಏನು ಮಾಡ್ತೀವಿ, ಅವಾಗ ಗೊಬ್ಬರ ಈ ಗಂಜು ಒಯ್ಯೋದ್ರಿಂದ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಇದುವರೆಗೂ ಸರ್ಕಾರಿ ಗೊಬ್ಬರ ಒಂದು ಪಾವು ಗೊಬ್ಬರ ತೋರಿಸಿಲ್ಲ. ಯಾಕಂತಂದರೆ ಕೆಲವಾರು ಜನ ನ್ಯಾಚುರಲ್ ಆಗಿ ಇವು ನೈಸರ್ಗಿಕ ಅವು ಇವು ಇವು ಅವು ಅಂತ ನನ್ನ ತೋಟದಾಗೂ ಭಾರಿ ಜನ ಬಂದು ಕೇಳಿದರು, ಏ ಇಲ್ಲ ಆರ್ಗ್ಯಾನಿಕ್ ಇದು ಬರ್ತದೆ, ಡಾಕ್ಟರ್ ಸಾಯಿಲ್ ಹಾಕ್ರಿ, ಈ ಸಾಯಿಲ್. ನನಗೆ ನೋಡ್ರಿ ಯಾವ ಸಾಯಿಲ್ಲೂ ಬೇಡ, ನಾನು ಕುಡಿಯೋದನ್ನ ಕಲ್ಸಂಗಿಲ್ಲ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸುರಪಾನ ಅಂತ ಮಾಡಿ ಕಲಿಸೋದ್ರು, ಅವಾಗ ಬಾರಿಗೆ ಜನ ಅವ್ರ ಮನೆಗೆ ಬಂದು ಕೊಡೋರು. ಇವಾಗ ಹುಡುಕ್ಯಂದು ಬಾರಿಗೆ ಹೋಗ್ತಾರಲ್ಲ, ಹಂಗೆ ಒಂದು ಕಾಲ ಬರ್ತೈತಿ. ಇವಾಗ ನೀವು ಬಂದು ತೋಟಕ್ಕೆ ಕೊಟ್ಟು ಹೋಗ್ತೀರಿ, ತೋಟದವ್ರು ನಿಮ್ಮನ್ನು ಹುಡುಕಿ ಬರ್ತಾರೆ. ಕೆಲವೇ ದಿವಸಗಳ 2025 ಅಷ್ಟೊತ್ತಿಗೆ ನೀವೇನು ಕೊಟ್ಟಿದ್ರೆ ಮೆಡಿಸನ್ ಆರ್ಗ್ಯಾನಿಕ್ನರು ಪೂರ್ತಿ ಟೋಟಲಿ ನಿಮ್ಮನ್ನು ಅವ್ರು ಹುಡುಕಿ ಬರ್ತಾರೆ. ನೀವು ಅವು ಕೊಡಲಿಲ್ಲ ಅಂದರೆ ಇಲ್ಲಿ ಅಡಿಕೆ ತೋಟ ಬೆಳೆಯಲ್ಲ. ಒಳಗೆ ಏನದವ ಇವು ಪಂಪು ಇವು ಇದಾವಲ್ಲ ಸರ್, ರಕ್ತನಾಳ ಇದ್ದಂಗೆ, ಅವೆಲ್ಲ ವೀಕ್ ಆಗ್ತವೆ, ಇಲ್ಲ ಅಂತ ಹೇಳಲ್ಲ. ಹಂಗಾಗಿ ನಾವು ಸರ್ಕಾರಿ ಗೊಬ್ಬರಕ್ಕಿನ್ನ ಧನಿನ ಗೊಬ್ಬರ ಏನದವ ಅದು 2 ಎಮ್ಎ ಕಟ್ಟಿಗೆ ಬಿಟ್ಟರೆ 2 ಎಕರೆ ಮೇಂಟೈನ್ ಮಾಡಿಬಿಡ್ಬೋದು, ಏನು ದೊಡ್ಡ ಕೆಲಸ ಅಲ್ಲ. ಯಾರು ಸಗಣಿ ಬೋಳಿಯೋಕ್ಕೆ ತಯಾರೇ ಇಲ್ಲ. ಅದೇ ಯಾವ್ದಾನ ಒಂದು ಗೊಬ್ಬರದ ಅಂಗಡಿಗೆ ಹೋಗಿ ಔಷಧಿ ತಗೊಂಡ್ರೆ ಸ್ಟೈಲ್ ಆಗ್ಬೇಕಾದ್ರೆ ಹಿಡ್ಕೊ ಬರ್ತಾರೆ, ಯಾರು ಸಗಣಿ ಗೊಬ್ಬರ ಮುಟ್ಟಕ್ಕೆ ತಯಾರಿಲ್ಲ. ಹಂಗಾಗಿರೋದ್ರಿಂದನೇ ಇವತ್ತೆಲ್ಲ ಫೇಲ್ಯೂರ್ ಆಗ್ತಾರೆ ಜನ. ಈಗ 12 ವರ್ಷದ ಗಿಡಗಳು ಅಂತ ಹೇಳ್ತಾರೆ, ಎಲ್ಲ ಒಳ್ಳೆ ಬೆಳೆ ಬರ್ತಾ ಇದೆ. ಈಗ ದೊಡ್ಡ ಗಿಡಗಳಲ್ಲಿ ಕೆಲವರು ಅಂತರ ಬೆಳೆಯಾಗಿ ಕಾಳುಮೆಣಸು ವಿಳ್ಳೆದೆಲೆ ಇಂಥವೆಲ್ಲ ಬೆಳೀತಾರೆ, ನೀವು ಏನಾದರೂ ಬೆಳೀತಾ ಇದ್ರೆ? ಸ ಕಾಳುಮೆಣಸು ಎಲೆ ಅವೆಲ್ಲ ಬೆಳಿಬೋದು, ಕೂಲಿಯರ್ ಪ್ರಾಬ್ಲಮ್ಮು. ಇವಾಗ ಅವು ಬಳ್ಳಿ ಕಟ್ಟೋಕ್ಕಾಗಲ್ಲ, ಈಗ ನಮ್ಮದು ಒಂದು ಸ್ವಲ್ಪ ಬೇರೆ ಬೇರೆ ಹೊಲ ಇರೋದ್ರಿಂದ ಒಬ್ಬನೇ. ಹಂಗಾಗಿ ಅಂತರ ಬೆಳೆ ಬೇಕಾದ್ರೆ ಬೇರೆ ಯಾವೂ ಮಾಡೋಕ್ಕಾಗಲ್ಲ, ನಾವು ಮಾಡಿಲ್ಲ. ಮಾಡಿದ್ರೇನು ಎಲೆ ಬಳ್ಳಿ ಅದೆಲ್ಲ ಹಾಕಿದರೆ ಒಳ್ಳೆ ಬೆನಿಫಿಟ್ ಐತೆ ಸರ್, ಇವಾಗ ಮಾಡಿದಷ್ಟು ಬೆನಿಫಿಟ್ ಐತೆ. ಇವಾಗ ನಾವಂತೂ ಎಲೆ ಬಳ್ಳಿ ಅದೇನು ಹಾಕಿಲ್ಲ. ಇವಾಗ ಅದು ಭಾಳ ಶ್ರಮ ಐತೆ, ಈಗ ಬೇರೆ ಬೇರೆ ಹೊಲ ಇರೋದ್ರಿಂದ ಅವನ್ನ ಇವನ್ನ ನೋಡ್ಕೊಳಕ್ಕಾಗಲ್ಲ. ಸುಮ್ಮನೆ ನಾನು ಹಾಕಿದೆ ನೀನು ಹಾಕಿದೆ ಅಂತೇಳಿ ಸುಮ್ಮನೆ ಸರ್ಕಾರದ ಪಾಣಿಗೆ ಬರೋಕ್ಕೆ ನಾವು ಅಡಿಕೆ ಐತೆ ಬೆಳ್ಳುಳ್ಳಿ ಐತೆ ಅಂದ್ ಹಿಂಗೆ ಮಾಡ್ಕೊಬಾರ್ದು. ನಿರ್ದಿಷ್ಟವಾಗಿ ಅದು 1 ಎಕರೆ ಆಗಲಿ ಬೆಳಿತೀವಿ ಅಂದರೆ ಬೆಳಿಬೇಕು, ಇಲ್ಲಾಂದರೆ ಸುಮ್ಕೆದ್ದು ಬಿಡ್ಬೇಕು. ಈಗ ಎಲ್ಲ ಬೆಳೆ ಬರ್ತಾ ಇದೆಯಲ್ಲ, ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದಾ? ಈಗ ಕೆಲವು ರೈತರೆಲ್ಲ ಕೇಳಿ ಕೊಡ್ತೀವಿ ಕಾಂಟ್ರಾಕ್ಟ್. ಒಂದು ವರ್ಷ ಮಾತ್ರ ಫಸ್ಟ್ ನೈಟ್ಗೆ ಕೊಯ್ದು ಸರ್, ಅದು ಗೈಡ್ಲೈನ್ ಇರಲಿಲ್ಲಲ್ಲ ಹೊಸ್ದಾಗೆ. ದಾವಣಗೆರೆ ಮಾರ್ಕೆಟ್ಗೆ ಹಾಕಿದ್ವಿ ಹಸೆ ಅಡಿಕೆ. ಆಮೇಲೆ ಏನು ಮಾಡ್ತೀವಿ, ಇದು ನಾವು ಏನಾಗ್ಬಿಡ್ತಂದ್ರೆ ಫಸ್ಟ್ ನೈಟ್ಗೆ ಅಡಿಕೆ ದಾವಣಗೆರೆಗೆ ಹಾಕಿದ್ಮೇಲೆ ಕೆಂಪು ಬಂದವೆಲ್ಲ ಅಡಿಕೆ ಆಲೆ ಮಾಗಿದಾವ ಅಂತ ಹೇಳಿ ಕೊಯ್ದುಬಿಟ್ಟಿದ್ದು ನಾನೇ, ಬೇರೆ ಯಾರೂ ಇಲ್ಲ. ನನ್ನ ಎಕ್ಸ್ಪೀರಿಯೆನ್ಸೇ. ಕೊಯ್ದಾಗ ಏನು ಮಾಡ್ತೀವಿ, ಅಲ್ಲಿ ಮಾರ್ಕೆಟ್ನಾಗೆ ಇವು ಎಳೆವು ಅದು ಇದು ಅಂದರು. ಅವಾಗ ಏನು ಮಾಡಿದ್ವಿ, ತಿರುಗಿ ವರ್ಷ ನೆಕ್ಸ್ಟು ಕೇಣಿ ಕೊಟ್ವಿ. ಕೇಣಿ ಕೊಟ್ಟಮೇಲೆ ಏನಾಯ್ತು, ಅವರು ಕೇಣಿ ತಗೊಂಡೋಗಿ ದುಡ್ಡು ಕೊಡೋರು 3 ಹಂತದವಾಗಿ, ಫಸ್ಟ್ನೇ ಕಂತು, 2ನೇ ಕಂತು, 3ನೇ ಕಂತು ಅಂತ. ಅದನ್ನು ನೋಡಿದ್ವಿ. ಆಮೇಲೆ ಅದು ಯಾಕೋ ನಮಗೆ ಬರ್ತಾ ಬರ್ತಾ ಕಲಿತ ಇದಾಯ್ತಲ್ಲ. ಆಮೇಲೆ ಏನು ಮಾಡ್ತೀವಿ, ಒಣ ಅಡಿಕೆ ಕೊಟ್ಟಿವಿ, 13 ಕೆಜಿ 13.5 ಕೆಜಿ 14 ಕೊಡ್ತಾರೆ, ಹಂಗೆ ಕೊಟ್ಟಿವಿ. ಅವಾಗ ಏನಾಗ್ತದೆ ಅಂದರೆ ಹೊಲದಲ್ಲಿ ನಾವು ಎಷ್ಟು ಬೆಳೆ ಬೆಳಿತೀವಿ ಅಂತ ತೂಕ ಗೊತ್ತಾಗ್ತದೆ ಒಂದ್ಸರಿ ಮನುಷ್ಯ. ಇವಾಗ ಮೊದಲು ಸುಮ್ಮನೆ ಉಂಡೆ ಗುತ್ತಿ ಕೊಟ್ಬಿಟ್ರೆ 4 ಅಂದ್ಬಿಟ್ರೆ 4 ಲಕ್ಷ ಅಂದ್ಬಿಟ್ರೆ ದೊಡ್ಡದಾಗ್ಬಿಡ್ತು. ಇವಾಗ ಹಂಗಲ್ಲ, ಅದು ಎಷ್ಟು ಕ್ವಿಂಟಲ್ ಬಂತು, 1 ಎಕರೆಗೆ ಎಷ್ಟು ಬಂತು, ಏನು ಅಂತ ಎಲ್ಲ ಮಾಡೋದ್ರಿಂದ ಕೇಣಿಗೆ ಕೊಡಲ್ಲ, ತೂಕದ ಲೆಕ್ಕ ಕೊಡ್ತೀವಿ. ಹಸೆ ಅಡಿಕೆ ತೂಕ ಕೊಡೋದನ್ನು ಉತ್ತಮನೇ. ಈ 1 ಎಕರೆಗೆ ಎಷ್ಟು ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ? ಸ 1 ಎಕರೆಗೆ ಹಸೆ ಅಡಿಕೆ ಆದರೆ 80-120 ಕ್ವಿಂಟಲ್ವರೆಗೂ ಬೆಳೀತಾರೆ. ಮ್ಯಾಕ್ಸಿಮಮ್ ನಮ್ಮದು ಇವಾಗ ಏನಿಲ್ಲ ಅಂದರೆ 80-90 ಕ್ವಿಂಟಲ್ ಬರ್ತಾ ಇತ್ತು 1 ಎಕರೆಗೆ ಹಸೆ ಅಡಿಕೆ. ಅದರಲ್ಲಿ ಇವಾಗ 16 ಕೆಜಿ 17 ಕೆಜಿಗೆ ಅಂತಾರೆ, 15 ಕೆಜಿ ಕಟ್ಟಿಗೆ ಅಂದ್ರೂ ಅಲ್ಲಿಗೆ 8 ಕ್ಯಾಲ್ಕುಲೇಟ್ ಮಾಡಿದರೆ 1-12 ಕ್ವಿಂಟಲ್ ಒಣಅಡಿಕೆ ಸಿಗ್ತದೆ. ಟಾಪ್ ಒನ್ ಮಾಡೋರೆಲ್ಲ ಮೈನಿಂಗ್ ಏರಿಯಾದಾಗ ಇದ್ದವು ಮ್ಯಾಂಗನೀಸು ಅಂಥವಕ್ಕೆಲ್ಲ 15 ಕ್ವಿಂಟಲ್ವರೆಗೂ ಬೆಳೆದ್ದಾರೆ ಎರೆ ನೆಲಗಳಾಗ. ಅದ್ರಾಗೆಲ್ಲ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಬರ್ತದೆ ತೂಕ. ಹಂಗಾಗಿ ಕೆಂಪು ನೆಲದಲ್ಲಿ, ಅದ್ರಾಗೂ ಮೈನ್ಸ್ ಇರೋ ನೆಲದಲ್ಲಿ ಮಾತ್ರ ಸೂಪರ್ ಬರ್ತದೆ. ಈಗ 10 ಕ್ವಿಂಟಲ್ 12 ಕ್ವಿಂಟಲ್ ಒಣಅಡಿಕೆ ಬರ್ಬೇಕಂದ್ರೆ ಅವ್ನು ಚೆನ್ನಾಗಿ ಕಾಪಾಡಬೇಕು, ಆರೋಗ್ಯವಾಗಿರ್ಬೇಕು ಗಿಡಗಳು. ಈಗೆಲ್ಲ ಅಡಿಕೆಗೂ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಮುಖ್ಯವಾಗಿ ಏನೇನು ರೋಗ ಬರುತ್ತೆ? ಸ ಏನಿಲ್ಲ, ಈ ಕೊಳೆ ರೋಗ ಅಂತ ಒಂದು ಬರ್ತದೆ, ಇಡಿ ಮುಂಡಿ ರೋಗ ಅಂತ. ಅದು ನಮಗೆ ಇಡಿ ಮುಂಡಿ ರೋಗ, ಈ ಕೊಳೆ ರೋಗ ಯಾವ ಗೊತ್ತಾಗ್ತದಿಲ್ಲ ಸರ್. ಇವಾಗ ಏನು ಮಾಡ್ತಾರೆ, ಐಸರ್ ತರಳಬಾಳು ಕೃಷಿ ವಿಜ್ಞಾನಿ ಬಸವನಗೌಡರು ನಮಗೆ ಭಾಳ ಆಪ್ತರು. ಇವಾಗ ನಮ್ಮ ಜಗಳೂರು ತಾಲೂಕಿಗೆ ಈರುಳ್ಳಿಗೆ ನಮಗೆ ತೋಟಗಾರಿಕೆ ಇಲಾಖೆಯಿಂದ ನಮ್ಮೂರಿಗೆ 1-2 ಸಾರಿ ಈರುಳ್ಳಿಗೆ ಬಂದಿದ್ರು. ಯಾಕಂದರೆ ಹೊಲಗಳು ಯಾವ್ಯಾವ ರೋಗಗಳು ಅದಾವೆ ಯಾವ ಅದಾವೆ ಅವಾಗ ಕೇಳಿದ್ರೆ ಸರ್ ನಿಮ್ಗೆ ಈರುಳ್ಳಿ ಒಂದೇ ಬರ್ತದೆ ಅನ್ನೋದಿಲ್ಲ, ತ್ರೋಟು ಆರ್ಟಿಕಲ್ಚರ್ ಕ್ರಾಪೆ ಎಲ್ಲ ನಮಗೆ ಸೇರ್ತದೆ ಅಂದಾಗ, ಅವಾಗ ಒಂದು ಸಾರಿ ವಿಸಿಟ್ ಮಾಡಿಸಿದಾಗ ಇದು ಕ್ರಾಸ್ ಕ್ರಾಸ್ ಕ್ರಾಸ್ ಬರೋದ್ರಿಂದ ಗೆರೆ ಗೆರೆ ಬರ್ತಾವಲ್ಲ, ಅದು ಕ್ರಾಸ್ ಬಂದಾಗ ಅದು ಇಡಿ ಮುಂಡೆ ರೋಗ ಆಗಿ ಅದು ಪಲ್ಟಿ ಹೊಡೆದು ಬೆಂಡಾಗ್ತದೆ, ಅದು ಇಳುವರಿ ಕಮ್ಮಿ ಆಗ್ತದೆ. ಅವಾಗ ಏನಾಗ್ತದೆ, ಔಷಧಿ ಹೊಡಿಬೇಕು, ನುಸಿ ಅವೆಲ್ಲ ಭಾಳ ಬೀಳ್ತವೆ ಅಂತ ಅದ್ರ ಬಗ್ಗೆ ಸಮಗ್ರವಾಗಿಯೂ ಬಸವನಗೌಡರು ನಮಗೆ ಟಚ್ನಾಗಿರ್ತಾರೆ. ಯಾವುದೇ ಒಂದು ಎಲ್ಲ ನಮಗೆ ಗೊತ್ತೈತೆ ಅಂತ ಹೇಳಂಗಿಲ್ಲ. ಇವಾಗ ನಾವು ಎಲ್ಲ ಗೊತ್ತೈತೆ ಅಂತೇಳಿ ಮಾಡಂಗಿಲ್ಲ, ವಿಜ್ಞಾನನೂ ಬಿಡಂಗಿಲ್ಲ. ವಿಜ್ಞಾನ ಬಿಟ್ಟು ನಮ್ದೇ ಮಾಡಕ್ ಹೋದ್ರೂ ನಡೆಯಲ್ಲ. ಇವಾಗ ಎರಡೂ ಸಮಾನವಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಏನನ್ನ ಅಡಿಕೆಗಾಗಲಿ ಇನ್ನೊಂದು ಯಾವುದೇ ಬೆಳೆಗಾಗಲಿ ನಡಿಬೋದು. ನಾವೆಲ್ಲ ಒಂದು ಹುಳ ಐತೆ ಯಾವುದೇ ದೇವ್ರ ತೀರ್ಥ ಉಗ್ಗಿದ್ರು ಹೋಗ್ತದೆ ಅಂದ್ರೆ ಅದಾಗಲ್ಲ. ಇದಂತೂ ಸತ್ಯ ಸರ್. ಇಲ್ಲ ಯಾವಾಗ ಒಂದು ಉಗ್ಗಿರ್ತಾರೆ, ಯಾವ್ದು ಅವನದೃಷ್ಟ ಚೆನ್ನಾಗಿರ್ತೈತೆ, ಅವ ಮಳೆ ಬಂದಿರ್ತೈತೆ, ಅವೆಲ್ಲ ಗೊತ್ತಿರಲ್ಲ. ಹಂಗಾಗಿ ಕಂಪಲ್ಸರಿ ಸುಣ್ಣ ಹೊಡಿಯೋದು, ಅದಕ್ಕೆ ಭೂಮಿಗೆ ಏನೇನು ಕೊಡಬೇಕು ಎಲ್ಲ ಬಸವನಗೌಡರು ನಮಗೆ ಭಾಳ ಚೆನ್ನಾಗೈತೆ ಸರ್. ಈಗ ಅಡಿಕೆ ಒಂದು 10-12 ಕ್ವಿಂಟಲ್ ಇಳುವರಿ ಬರುತ್ತೆ ಅಂತಾರಲ್ಲ, ಎಲ್ಲಿ ಮಾರಾಟ ಮಾಡ್ತೀರ ಸರ್? ಅದನ್ನ ಭೀಮ್ ಸಮುದ್ರಕ್ಕೂ ತಗೊಂಡೋಗ್ತೀವಿ. ಇಲ್ಲ ಅಂತಂದ್ರೆ ಯಾರನ್ನ ಮಧ್ಯವರ್ತಿಗಳು ಭೀಮ್ ಸಮುದ್ರದಿಂದ ಟಚ್ ಇರೋರು ಅಲ್ಲಿ ಏನ್ ರೇಟ್ ಆಯ್ತು ಆ ರೇಟಿಗೆ ತಗಂತಂದ್ರು ನಾವು ಕೊಡ್ತೀವಿ. ಇಲ್ಲ ಇವಾಗ 13 ಕೆಜಿ ಹಂಗೆ ನಾವು ಅವರಿಗೆ ಕೊಟ್ಟಿರ್ತೀವಲ್ಲ 13-14 ಅವರು, ಅವರೇ ಮಾರ್ಕೆಟ್ ರೇಟ್ ಏನಾಯ್ತೋ ಅದೇ ರೇಟಿಗೆ ತಗಂತೀವಿ ಅಂದ್ರು ಅವ್ರಿಗೆ ಕೊಟ್ಟು ದುಡ್ಡು ಲೆಕ್ಕಾಚಾರ ಮಾಡ್ಕೊ ಬರ್ತೀವಿ. ಈಗೆಲ್ಲ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಾ ಇದೆ? ಮಾರ್ಕೆಟ್ ಅಲ್ಲಿ ಸಹ ಇವಾಗ ಏನಾಗ್ಬಿಟ್ಟದ ಅಂದ್ರೆ ಇವಾಗ ಹಸೆ ಅಡಿಕೆ 5,000, 6,000, 7,000 ಹೋಗೈತೆ. ಹಿಂಗೆ ವೇರಿಯೇಷನ್ ಹಿಂಗೆ ಅಂತ ಕಾನ್ಸ್ಟೆಂಟ್ ಇಲ್ಲ. ಇವಾಗ ಇವತ್ತಿನ ಡೇಟ್ ಇವಾಗಿನ ಲೆಕ್ಕಕ್ಕೆ 50,000, 51,000 ಹಿಂಗೆ ಹೇಳ್ತಾ ಇದಾರೆ ದಿವಸ ಒಂದೊಂದು ಅದ್ ರೇಟು. ಈಗ ರೈತರಿಗೆ ಈ ತರ ಒಂದು 50,000, 51,000 ಈ ತರ ರೇಟ್ ಸಿಕ್ಕರೆ ಒಳ್ಳೆ ಬೆಲೆ ಅಂತೀರ ಸರ್? ಇಳುವರಿ ಬಂತಂದ್ರೆ ಬರೀ 40,000 ಸಿಕ್ಕರು 35 ಸಿಕ್ಕರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಇವಾಗ ಲಾಸ್ ಹೆಂಗ ಆಗ್ತಾರಂದ್ರೆ ಸುಮ್ನೆ ಇಲ್ಲೇ ಕುತ್ಕೊಂಡು ಏನೋ ಒಂದು ಬೇರೆ ದಂಧೆ ಮಾಡಿ ಲಾಸ್ ಆಗ್ತಾರ ಹೊರತಾಗು ಭೂಮಿ ತಾಯಿ ಎಂದು ಮಣ್ಣು ಕೈ ಬಿಟ್ಟಲ್ಲ ಯಾರನ್ನು. ಮಣ್ಣನ್ ಬೇಕಾದ್ರೆ ಯಾರನ್ನ ಕೈ ಬಿಟ್ಟಿರ್ಬೋದು, ಮಣ್ಣು ನಂಬಿದನು ಮಣ್ಣು ಯಾವತ್ತೂ ಕೈ ಬಿಟ್ಟಲ್ಲ. ಇದಂತೂ ಸತ್ಯದ ಮಾತು. ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ನಿಮಗೆ ಅಡಿಕೆ ತೋಟದ್ದು? ಸರ್ ಅಡಿಕೆ ತೋಟಕ್ಕೆ ಇವಾಗ ಖರ್ಚು ಅಂತಂದ್ರೆ ನೀರು ಮೇಂಟೆನೆನ್ಸು ಲೇಬರ್ ಬರಲೇಬೇಕು, ತಿಂಗಳಿಗೆ 4 ಸಾರಿ ಕಟ್ತಾರೆ. ಒಂದು ಎಕರೆ ವಾರ ಲೆಕ್ಕಕ್ಕೆ ಒಂದು ನೀರು ಕಟ್ಟೋರಿಗೆ ಒಂದು 4 ದಿವಸ 4 ಲೋಡ್ 1,500 ರಿಂದ 2,000 ಅಂತ ಕಟ್ರಿ. ಗೊಬ್ಬರ ಒಂದು 2 ಲೋಡ್ ಏರ್ಬೋದು 10,000 ಒಂದು ಲೋಡ್ ಅಂದ್ರು 20,000 ಆಯ್ತು. ಬೇಡ ಕ್ವಾಲಿಟಿ ಮೇಲೆ ಗೊಬ್ಬರ ಹೋಗ್ತದೆ ಸರ್. ಎಲ್ಲ ಒಂದು ಇಟ್ಟಚಕ್ಕೆ ಒಂದು 30-40,000 ಬರ್ತದೆ. ನಾವು ಅದ್ರಾಗೂ ಕಳೆನಾಶಕ ಪಳನಾಶಕ ಹೊಡೆಯಲ್ಲ ಸರ್, ಹೊಡೆದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಅದು ಕಳೆನಾಶಕ ಹೊಡೆಯೋದ್ರಿಂದ ಏನಾಗ್ತದೆ ಅಂದ್ರೆ ನಾವು ಇಲ್ಲಿ ಹುಲ್ ಕಳ್ಕಂತೀವಿ, ಮೇಲೆ ಗೊನೆ ಕಳ್ಕಂತೀವಿ. ಇಲ್ಲಿ ಕಳೆನಾಶಕ ಹೊಡೆದೆ ಅಂದ್ರೆ ಇಲ್ಲಿ ಹುಲ್ ಕಳ್ಕಂತೀವಿ ಅಷ್ಟೇ, ಮೇಲೆ ಒಂದು ಒಂದು ಸಾರಿ ಸ್ಪ್ರೇ ಮಾಡಿದೆ ಅಂದ್ರೆ ಒಂದು ಗೊನೆ ಹೋಗ್ತದೆ. ಯಾಕಂದ್ರೆ ಕೆಂಜಿಗೆ ಅವೆಲ್ಲ ಏನದವ ಭೂಮಿಗೆ ಸೇರಿರ್ತಾವಲ್ಲ, ಅವು ಒಂದು ಹಳ್ಳಿಲಾಗ್ಲಿ ಒಂದು ಗುಬ್ಬಿನಾಗ್ಲಿ ಬೇಲ್ಬಿಡಲ್ಲ, ಅವಾಯ್ಡ್ ಮಾಡ್ತವೆ. ಈ ಕೆಂಜಿಗೆ ಎಂಬುದು ಏ ಭಾಳ ಕೆಂಜಿಗೆ ಅದಾವಪ್ಪ ಇದ್ರಾಗೆ ಅಂತಾರಲ್ಲ, ಅದು ತೋಟ ಆರೋಗ್ಯವಂತ ತೋಟ. ಯಾರ ತೋಟದಾಗೆ ಎರೆಹುಳ ಈ ಗಾಣದುಳ ಈ ಕೆಂಜಿಗೆ ಅದಾವ ಅವು ಆರೋಗ್ಯವಂತ ಹೆಲ್ತಿ ಫುಲ್ ಹೆಲ್ತಿ ತೋಟ ಅಂದ್ರೆ ಅವೇ. ಈ ಹೆಚ್ಚಾಗಿ ನೀವು ಸಾವಯವ ಗೊಬ್ಬರ ಸಗಣಿ ಗೊಬ್ಬರನೇ ಕೊಡೋದು, ಈ ರಾಸಾಯನಿಕ ಗೊಬ್ಬರ ಏನು ಕೊಡೋದಿಲ್ಲ? ರಾಸಾಯನಿಕ ಗೊಬ್ಬರ ಅಡಿಕೆ ಕೊಟ್ಟಲ್ಲ ಸರ್, ಉಳ್ಳಾಗಡ್ಡಿ ಕೊಡ್ಲಿಲ್ಲ ಅಂದ್ರೆ ಬೆಳೆಯಲ್ಲ. ಉಳ್ಳಾಗಡ್ಡೆ ಅಂತೂ ಗಡ್ಡೆ ಆಗಲ್ಲ, ಔಷಧಿ ಹೊಡೆದು ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಉಳ್ಳಾಗಡ್ಡೆ ಆಗಲ್ಲ. ಅಡಿಕೆಗೆ ಮಾತ್ರ ನಾನು ಇದುವರೆಗೂ ಒಂದು ಸ್ಪ್ರೇ ಕೊಟ್ಟಲ್ಲ, 1 ಕೆಜಿ ರಾಸಾಯನಿಕ ಗೊಬ್ಬರ ಕೊಟ್ಟಲ್ಲ. ಮಹಂತೇಶ್ವರ, ಈಗ ಅಡಿಕೆಗೆ ಒಳ್ಳೆ ಬೆಲೆ ಐತೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ರೈತರು ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ ಅಂತೀರ ಸರ್? ಇವಾಗ ಜನ ಎಲ್ಲ ಸ್ಕೂಲಿಗೆ ಸೇರ್ತಾರೆ, ಬರ್ತಿ ಜನ ಸೇರ್ತಾರೆ, ಕೆಲಸ ತಗೊಂಡಾರೆ ಎಷ್ಟು ಜನ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಇವಾಗ ಆಸೆ ಎಂಬುದು ಮಾಮೂಲಿ, ಅದು ಸರ್ವೇ ಸಾಮಾನ್ಯ. ಇವಾಗ ನಾನು ಬೆಳಿಬೇಕು ನೀನು ಬೆಳಕು ಅವನ್ನೆಲ್ಲ ಲಕ್ಷಗಟ್ಟಲೆ ಕಾರಿನ ಗುಡಾಡ್ತಾನಪ್ಪ ಇಮ್ಮಂದ ಗುಡಾಡ್ತಾನೆ ಅಂತಾರೆ. ಇವಾಗ ಎಲ್ಲರೂ ಸರ್ವೇ ಸಾಮಾನ್ಯ ಓದ್ತಾರೆ, ಓದರು ಈಗ 1,000 ಜನ ಎಕ್ಸಾಮ್ ಬರೆದ್ರೆ 200-300 ಜನ ಪಾಸ್ ಆಗ್ತಾರೆ, ನಿದ್ದಾರಲ್ಲಿ ಫೇಲ್ ಆಗ್ತಾರೆ. ಹಂಗೆ ಇವಾಗ ಚೆನ್ನಾಗಿ ಬೆಳ್ಕಂದ್ರೆ ಉಳಿತತೆ, ಇಲ್ಲಾಂದ್ರೆ ನೀರು ಇವಾಗ ಏನೋ ಬೆಳೆದ್ಬಿಡ್ತು, ನೀರಿದ್ದಾಗ ಹಾಕ್ಬಿಡ್ತಾರೆ ಎಲ್ಲ ಆಸೆಗೆ. ಇವಾಗ ನೀರು ಇಲ್ದಾಗ ಅದನ್ನ ಉಳಿಸಿ ಕಾಪಾಡ್ಕೊಂತನಲ್ಲ ಅವನೇ ಗ್ರೇಟು. ಇವಾಗೇನು ಅಂತ ವೇರಿಯೇಷನ್ ಆಗಲ್ಲ ಸರ್. ಇವಾಗ ಎಷ್ಟೇ ಜನ ಹಾಕಿದ್ರು ಅಡಿಕೆ ರೇಟ್ನಾಗೆ ಏನೋ ಒಂದು ಸ್ವಲ್ಪ ವೇರಿಯೇಷನ್ ಆಗಿ ಕೂಲರ್ ಟ್ರಬಲ್ ಆಗ್ಬೋದು, ಹೊರತಾಗ ರೇಟ್ ಆಗ್ಬೋದು ಕೂಲರ್ದು. ಅಷ್ಟು ಬಿಟ್ಟರೆ ಬೇರೆ ಯಾರು ಫೈಟ್ ಮಾಡೋಕ್ಕೆ ಏನಾಗ್ತದೆ? ಎಲ್ಲರೂ ಅಡಿಕೆ ತೋಟ ಮಾಡ್ಬೋದು, ಯಾರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೋ ಅವ್ರಿಗೆ ಒಳ್ಳೆ ಸಕ್ಸಸ್ ಐತೆ. ಇವಾಗ ಅವ್ರವರೇ ಕೆಲಸಗಳು ಅವರೇ ಮಾಡ್ಕೊಂಡು ನಾನು ಮಾಡ್ಕೊಂತಂದ್ರೆ ಇಡೀ ದೇಶನೇ ಹಾಕಿದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಬೇರೆ ಬೇರೆ ಪ್ರಾಡಕ್ಟ್ಗೆ ಅಡಿಕೆ ಹೋಗೋದ್ರಿಂದ ಇದಾಗ್ಬೋದು. ಅಕಸ್ಮಾತ್ರ ನಾವು ಹೇಳ್ದಂಗು ನಡೆಯಲ್ಲ, ನೀವು ಹೇಳ್ದಂಗೆ ನಡೆಯಲ್ಲ, ಅಕಸ್ಮಾತ್ರ ಇದ್ದಕ್ಕಿದ್ದಂಗೆ ಈ ಸರ್ಕಾರ ಗುಟ್ಕಾ ಬ್ಯಾನ್ ಮಾಡ್ತಂದ್ರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದಾವೆ, ಮಾವು ಬೆಳಿಬೋದು, ದಾಳಿಂಬೆ, ಮೂಸಂಬಿ, ಕಿತ್ತಲೆ ಈ ಥರ ಎಲ್ಲ ಬೆಳಿಬೋದು. ಅಂಥದ್ರಲ್ಲಿ ನೀವು ಇದು ಅಡಿಕೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ಒಂದೊಂದು ಏರಿಯಾ ಒಂದೊಂದಕ್ಕೆ ಸೀಮಿತ ಆಗಿರ್ತದೆ. ಈಗ ನಿಮ್ಮ ಚಿತ್ರದುರ್ಗ ಭಾಗದಾಗ ಚಳ್ಳಕೆರೆ ಏರಿಯಾ, ಮಣಕಾಲ್ ಮೂರು ಇವೆಲ್ಲ ಶೇಂಗಕ್ಕೆ ಮೀಸಲಾಗಿರ್ತದೆ. ಬೇರೆ ಬೆಳೆ ಹತ್ತಿ ಗಿಡ ಬೀಳುಜೋಳ ಅಂತ ಬೆಳೆಯೋಕ್ಕಾಗಲ್ಲ. ಈಗ ಮಾವು ಅಂದರೆ ಶ್ರೀನಿವಾಸ್ಪುರ ಅವೆಲ್ಲ ಕೋಲಾರ ಈ ಕಡೆ ಎಲ್ಲ ತಮಟೆ ಹಣ್ಣು ಒಂದು ಅವು ಅವು ಒಂದು ಏರಿಯಾ ಒಂದಕ್ಕೆ ಫಿಕ್ಸ್ ಆಗಿರ್ತಾರೆ. ಇವಾಗ ನಾವು ಇಲ್ಲಿ ಆ ಥರ ವಾತಾವರಣ ಇರಲ್ಲ. ಉದಾಹರಣೆಗೆ ಬಿಜಾಪುರ ತಗೊಳ್ರಿ, ಬಿಜಾಪುರ ಬಾಗಲಕೋಟೆ ಅವೆಲ್ಲ ಏನದವ ದ್ರಾಕ್ಷಿಗೆ. ಇವಾಗ ಅಲ್ಲಿ ನಾವು ದ್ರಾಕ್ಷಿ ಇಲ್ಲಿ ಬೆಳಿತು ಅಂದ್ರೆ ಇಲ್ಲಿ ಯಾವನು ತಿನ್ನಕ್ ಬರಲ್ಲ. ಈಗ ಒಂದು ಕಾಶ್ಮೀರದಾಗ ಸೇಬು ಬೆಳೀತಾರೆ, ಸೇಬು ಅಲ್ಲೇ ವಾತಾವರಣಕ್ಕೆ ಹೊಂದ್ಕೊಂಡು ಕೆಂಪುಗಿರ್ತವೆ. ಇದೇ ಕರ್ನಾಟಕ ಸೇಬು ಬೆಳೆದ್ರೆ ಇವನ್ ನೀನು ಅದು 100 ರೂಪಾಯಿ ಇತ್ತಂದ್ರೆ ಇದು 20 ರೂಪಾಯಿ ಅಂದ್ರೆ ತಗೋಳಲ್ಲ. ಒಂದೊಂದು ಕ್ವಾಲಿಟಿಗೆ ಇದಿರ್ತತೆ. ಇಲ್ಲಿನೂ ಮಾವು ಬೆಳಿಬೋದು, ಏನು ಮಾರ್ಕೆಟಿಂಗು ಅದೆಲ್ಲ ಗೊತ್ತಿರಲ್ಲಲ್ಲ ಸರ್. ಹಂಗಾಗಿ ಅಡಿಕೆದು ಇಲ್ಲಿ ಈ ಸುತ್ತಮುತ್ತ ಏರಿಯಾದಾಗ ಅಡಿಕೆ ಎಲ್ಲ ಒಳ್ಳೆ ಫಾಸ್ಟ್ ಇರೋದ್ರಿಂದ ಅಡಿಕೆ ಮಾಡೋಕ್ಕೆ ಏನು ತೊಂದರೆ. ಮಾರ್ಕೆಟಿಂಗ್ ಫಸ್ಟು, ಮಾರ್ಕೆಟಿಂಗ್ ಅಡಿಕೆ ಚೆನ್ನಾಗಿರೋದ್ರಿಂದ ದಾವಣಗೆರೆ ಐತೆ, ಭೀಮಸಮುದ್ರ ಐತೆ, ಮಾರ್ಕೆಟಿಂಗ್ ಇರೋದ್ರಿಂದ ಅಡಿಕೆಗೆ ಏನು ಸಮಸ್ಯೆ ಇಲ್ಲ. ಮಾವು ಅಂದರೆ ಇಲ್ಲಿಂದ ಶ್ರೀನಿವಾಸ್ಪುರಕ್ಕೆ ಹಾಕ್ಯಂದೋಗ್ಬೇಕು, ಇಲ್ಲಾಂದರೆ ಮನೆ ಮನೆಗೆ ಹೋಗಿ ಒಂದೊಂದು ಕೆ ಜಿ ಮಾರ್ಕೆಟ್ ಹೋಗೋಕ್ಕಾಗ್ತದೆ. ಬೇರೆ ಬೆಳೆಗಳಿಗೆ ಮಾಡೋಕ್ಕೆ ಒಂದು ಸ್ವಲ್ಪ ತೊಂದರೆನೆ. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬು ಅಳವಡಿಸ್ಕೋಬೇಕಪ್ಪ, ಹೈನುಗಾರಿಕೆ ಮಾಡೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತೆಲ್ಲ ಹೇಳ್ತಾರೆ, ನೀವೇನಾದರೂ ಹಸು ಸಾಕಾಣಿಕೆ ಅಂತವೇನಾದ್ರು ಮಾಡಿದ್ರೆ ಸರ್? ನಾವು ಈಗ ಹಸು ಸಾಕಾಣಿಕೆ ಎಮ್ಮೆ ಒಂದು ಜೊತೆ ಎತ್ತದವೆ. ನಾವು ಯಾತಕ್ಕೆ ಇಟ್ಕೊಂಡ್ವಿ ಅಂದರೆ ಮನೆಗೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಹಾಲು ಕರೆದು ಬೆಣ್ಣೆ ತಿನ್ನಬೇಕು. ಒಂದು ಇವಾಗ ಇವು ಗಿಡಗಳು ಚೆನ್ನಾಗಿರ್ಬೇಕಂತಂದ್ರೆ ಗೊಬ್ಬರ ಬೇಕು. ಇನ್ನು ಇದಕ್ಕಾಗಿ ಇಟ್ಕೊಂಡ್ವಿ ಅಂತಾಗ ನಾವು ಹಾಲು ಮಾರಿ ಅದನ್ನ ಇಟ್ಕೋಬೇಕು, ಇದನ್ನ ಇಟ್ಕೋಬೇಕು, ಆ ನಿರೀಕ್ಷೆನೇ ಇಟ್ಟಿಲ್ಲ ನಾವು. ಆ ಕಾನ್ಸೆಪ್ಟಿಂದ ನಾವು ಮಾಡಿಲ್ಲ. ಇವತ್ತಿಗೂ ಒಂದು 6-7 ಎಮ್ಮೆಗಳದಾವೆ. ನಾವು ಊಟಕ್ಕೆ ಈ ಹೊಲಕ್ಕೆ ಗೊಬ್ಬರ ಇಷ್ಟಕ್ಕಾಗಿ ಹೈನುಗಾರಿಕೆ ಇಟ್ಕೊಂಡಿವಿ ಅಂದ್ರೆ ನಾವು ಮಾರೋದು ಯಾವುದು ಮಾರಲ್ಲ. ಏನು ಅಕಸ್ಮಾತ್ ನಮ್ಗೆ ಹೆಚ್ಚಾಗಿದ್ದು ಬೆಣ್ಣೆ ಬೇಕಾದ್ರೆ ಮನೆಗೆ ಮಾರ್ತೀವಿ ಹೊರತೋಗಿ ನಾವು ಹಾಲು ಇನ್ನೊಂದು ನಮಗೆ ಅದು ಎಕ್ಸಸ್ ಆಗಿ ಹೆಚ್ಚಾಗಿದ್ದರೆ ಇಲ್ಲಾಂದರೆ ಯಾವುದೇ ಕಾರಣಕ್ಕಿಲ್ಲ. ತಿರ್ಗಿ ಗೊಬ್ಬರ ಈ ಗೊಬ್ಬರ ಕೊಂಡ್ಕೊಬರ್ಬೇಕಂದ್ರೆ ಈಗ ಏನಿಲ್ಲ ಅಂದರೆ 10-12 ಸಾವಿರ ರೂಪಾಯಿ, ಟ್ಯಾಕ್ಟ್ರಿ ಬಾಡಿಗೆ ಕೂಲಿರ್ದಂದ್ರೆ 15,000 ರೂಪಾಯಿ ಬರ್ತದೆ ಒಂದು ಲೋಡು. ಅದೇ ಇನ್ನೊಂದು ವರ್ಷದಾಗ 2 ಲೋಡ್ ಅಂತೂ ದನಗಳು ಗೊಬ್ಬರ ಹಾಕೇ ಆಗ್ತವೆ. ಇವಾಗ ಒಂದು ದನ 50,000 ರೂಪಾಯಿ ಕೊಂಡ್ಕೊಂಬಂತಂದ್ರೆ 2 ವರ್ಷಕ್ಕೆ ಅದನ್ನ ನಮಗೆ ದ್ವಿಗುಣ ಆಗೋಗ್ಬಿಡ್ತದೆ. ನಮ್ಮ ಹೆಲ್ತಿನೂ ಚೆನ್ನಾಗಿರ್ತದೆ, ಹೊಲನೂ ಇರ್ತದೆ. ಏನಂದರೆ ಒಂದು ಸ್ವಲ್ಪ ಬೆಳಿಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ನೋಡ್ಕೊಳ್ಳೋದು, ಹುಲ್ಲು ಪಲ್ಲು ಇವೆಲ್ಲ ನೋಡ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಇಷ್ಟೊಂದೆಲ್ಲ ಜಮೀನು ಐತೆ, ಮನೆಯಲ್ಲೆಲ್ಲ ಮಾಡಲಿಕ್ಕೆ ಜನ ಇರಬೇಕಂತಾರೆ. ಈಗೆಲ್ಲ ಸಾಕಷ್ಟು ಜನ ಬರೀ ಕೂಲಿ ಕಾರ್ಮಿಕರು ನಂಬ್ಕೊಂಡೆ ಯಾವುದೇ ಕೃಷಿ ಮಾಡಲಿಕ್ಕೆ ಆಗಲ್ಲ ಅಂತಾರೆ. ನೀವೆಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಯಾವ ರೀತಿ ಸಹಕಾರ ಕೊಡ್ತಾರೆ? ಸರ್, ಮನೆಯಲ್ಲಿ ನಮ್ಮಮ್ಮ, ನಾನು, ನಮ್ಮ ಮನೆಯವರು ಇವರೇ 3 ಮೇಜರ್ ಇರೋದು, ಎಲ್ಲ ಕೂಲಿಯರ್ ಮೇಲೇನೆ. ಈಗ ಊರಾಗ ಒಂದು ಜಾತ್ರೆ ಮಾಡ್ಬೇಕಂದ್ರೆ ಊರೆಲ್ಲರೂ ಸೇರಿದ್ರೆ ಜಾತ್ರೆ ಏನಾಗಲ್ಲ. ಒಂದು 4-5 ಜನ ಸರಿಯಾಗಿ ನಿಂತ್ಕೊಂಡ್ರೆ ಜಾತ್ರೆ ಮಾಡ್ಬೋದು. ದೊಡ್ಡ ಕೆಲಸ ಅಲ್ಲ, ಒಳ್ಳೆ ಕೆಲಸ ಮಾಡ್ಬೇಕಂದ್ರೂ ಆಗಲಿ ಇನ್ನೊಂದಾಗಲಿ ಮಾಡ್ಬೇಕಂತ ಫಸ್ಟ್ ಮನಸ್ಸಿರ್ಬೇಕು. 100 ಜನ ಇದಾರಂದ್ರೂ ಎಷ್ಟೋ ಜನ ಫೇಲೂರ್ ಆಗಿದ್ದಾರೆ. ಮಾಡ್ಬೇಕಂತ ಮನಸ್ಸಿತ್ತು. ಇವಾಗ ಬೆಳಿಗ್ಗೆ ಕೆಲಸ ಏನಂತ ರಾತ್ರಿ ತಲೆಗೊಳಗೆ ಅಲರ್ಟ್ ಆಗಿದ್ರೆ ಮಾತ್ರ ಏನನ್ನ ಜೀವನದಾಗ ಸಾಧನೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಎದ್ದು ನಾನು ಏನಪ್ಪ ಎಲ್ಲಿಗೆ ಹೋಗ್ಬೇಕು, ಏನು ಮಾಡ್ಬೇಕು ಅಂತೇನ ಕೇಳಿದೆ ಅಂದರೆ ಅವನ್ ರೈತ ಅಲ್ಲ ಅದು. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 2 ಅದಾರ ಸರ್. ಮಕ್ಕಳನ್ನ ಕೃಷಿ ಬದುಕಿಗೆ ತರಬೇಕನ್ನೋ ಉದ್ದೇಶ ಇದೆಯಾ? ಸಾ ಇವಾಗ ಹಂಗನ್ನಂಗಿಲ್ಲ, ಒಟ್ಟು ಓದಿಸ್ತಾ ಇದೀವಿ. ಇವಾಗ ವಿದ್ಯೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಹೆಂಗೆ ಬೇಕಾದ್ರೂ ಆಗ್ಬೋದು. ಇವಾಗ ಶಿಕ್ಷಣಕ್ಕೆ ಹೋದರೆ ಶಿಕ್ಷಣಕ್ಕೆ ಹೋಗ್ಬೋದು, ಇಲ್ಲ ಅಂತಂದ್ರೆ ರೈತ ಮಾಮೂಲಿ ಮಾಡಲೇಬೇಕಲ್ಲ. ಹಂಗಾಗಿ ಎರಡಕ್ಕೂ ಇರಲ್ಲ ಅಂತ ಶಿಕ್ಷಣ ಕೊಡಿಸ್ತಾ ಇದೀವಿ ಸರ್. ನಾ ಸಣ್ಣರು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಡಿ. ಸಂತೋಷ ಸರ್, ಯಾವತ್ತಿಗೂ ಒಂದು ನಮ್ಮ ಒಂದು ಸ್ಲೋಗನ್ ಹಾಕಿದ್ದೀವಿ ಹೊಲದಲ್ಲಿ. ಏನಪ್ಪ ಅಂತಂದರೆ ನಾ ಇರಲಿ ಇರದಿರಲಿ ಯಾವತ್ತಿಗೂ ಕೃಷಿ ಹಸಿರಾಗಿರಲಿ ಅಂತ ಒಂದು ಇದೈತೆ. ಅದು ನಮ್ಮ ಜಮೀನಿಗೆ ಬರೆದಿವಿ ಇವಾಗ ಆಲ್ರೆಡಿ. ನಾ ಇರಲಿ ಇಲ್ಲದಿರಲಿ ಎಂದೆಂದಿಗೂ ಕೃಷಿ ಹಸಿರಾಗಿರಲಿ. ಬಹಳ ಸಂತೋಷ ಮಹಾಂತೇಶ್ ಅವರೇ. ಇದುವರೆಗೂ ಈ ಅಡಿಕೆ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ವಿಭಾಗದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಇಲ್ಲಿವರೆಗೂ ಬಂದು ಅನುಭವಗಳನ್ನು ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಗೌರಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಜಿಸಿ ಮಹಾಂತೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯಲ್ಲಿನ ಇಂದಿನ ಧಾರಣೆ. ಹತ್ತಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 5,666 ರೂಪಾಯಿಗಳು, ಗರಿಷ್ಠ 7,123 ರೂಪಾಯಿಗಳು. ಹೈಬ್ರಿಡ್ ಜೋಳ 1,736 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ 2,229 2,341 ರೂಪಾಯಿಗಳು. ರಾಗಿ 1,511 ರೂಪಾಯಿಗಳಿಂದ 1,786 ರೂಪಾಯಿಗಳು. ಚಿತ್ರದುರ್ಗದಲ್ಲಿನ ಮಾರುಕಟ್ಟೆಯಲ್ಲಿನ ಧಾರಣೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 48,619 ರೂಪಾಯಿಗಳು, ಗರಿಷ್ಠ 49,079 ರೂಪಾಯಿಗಳು. ಬೆಟ್ಟೆ 38,039 ರೂಪಾಯಿಗಳಿಂದ 38,469 ರೂಪಾಯಿಗಳು, ಕೆಂಪು ಗೋಟು 27,700 28,100 ರೂಪಾಯಿಗಳು, ರಾಶಿ 48,129 ರೂಪಾಯಿಗಳಿಂದ 48,559 ರೂಪಾಯಿಗಳು. ಜಗಳೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ 2,000 ರೂಪಾಯಿಗಳು ಪ್ರತಿ ಕ್ವಿಂಟಾಲಿಗೆ. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿನ ಧಾರಣೆ, ಸೇಬು ಕನಿಷ್ಠ 6,000 ಗರಿಷ್ಠ 7,000 ರೂಪಾಯಿಗಳು, ಬೂದುಕುಂಬಳಕಾಯಿ 800 1,200 ರೂಪಾಯಿಗಳು, ಬಾಳೆಹಣ್ಣು 4,300 5,000, ಪಚ್ಚಬಾಳೆ 2,000 2,500 ರೂಪಾಯಿಗಳು, ಹುರುಳಿಕಾಯಿ 3,000 4,000 ರೂಪಾಯಿ, ಬೀಟ್ರೂಟು 1,500 2,000, ಹಾಗಲಕಾಯಿ 2,000 2,500, ಸೋರೆಕಾಯಿ 1,500 2,000 ರೂಪಾಯಿಗಳು, ಬದನೆಕಾಯಿ 1,200 1,600, ಗೋರಿಕಾಯಿ 2,500 3,000 ರೂಪಾಯಿಗಳು, ಎಲೆಕೋಸು 1,600 2,000 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 3,500 4,000, ಕ್ಯಾರೆಟ್ 2,500 3,500 ರೂಪಾಯಿಗಳು, ಹೂಕೋಸು 1,500 2,000, ಸೌತೆಕಾಯಿ 2,000 2,500, ನುಗ್ಗೆಕಾಯಿ 3,500 4,000 ರೂಪಾಯಿಗಳು, ಬೆಳ್ಳುಳ್ಳಿ 1,500 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 2,800 3,500, ನವಿಲು ಕೋಸು 2,500 3,000, ಬೆಂಡೆಕಾಯಿ 1,500 2,000, ನಿಂಬೆಹಣ್ಣು ಪ್ರತಿ ಕ್ವಿಂಟಾಲ್ಗೆ 3,500 4,000 ರೂಪಾಯಿಗಳು. ಮಾವಿನ ಹಣ್ಣು 3,500 4,500, ಮೂಸಂಬಿ 4,000 5,000 ರೂಪಾಯಿಗಳು, ಈರುಳ್ಳಿ 500 1,450, ಪಪ್ಪಾಯಿ 1,000 2,000 ರೂಪಾಯಿಗಳು, ಅನಾನಸ್ 1,500 2,000, ದಾಳಿಂಬೆ 3,000 4,000 ರೂಪಾಯಿಗಳು, ಆಲೂಗಡ್ಡೆ 1,200 2,000, ಮೂಲಂಗಿ 2,000 2,500, ಹೀರೆಕಾಯಿ 1,200 1,600 ರೂಪಾಯಿಗಳು, ಸೀಮೆ ಬದನೆಕಾಯಿ 1,600 2,000 ರೂಪಾಯಿಗಳು, ಸುವರ್ಣಗೆಡ್ಡೆ 2,200 3,000, ಸಿಹಿಗೆಣಸು 1,500 2,000, ತೊಂಡೆಕಾಯಿ 2,000 2,500, ಟೊಮ್ಯಾಟೊ 4,000 4,500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ 1,718 2,449 ರೂಪಾಯಿಗಳು, ಜೋಳ 1,250 2,391, ಮೆಕ್ಕೆಜೋಳ ಸ್ಥಳೀಯ 2,021 2,283, ನವಣೆ 1,999 2,756, ತೊಗರಿ ಪ್ರತಿ ಕ್ವಿಂಟಾಲ್ಗೆ 2,619 5,119 ರೂಪಾಯಿಗಳು. ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521 5253. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ವೇಗಿಲ್ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಗಣೇಶ್ ಹಾಲಿಕಟ್ಟೆ ಅಂತ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಈ ಟೊಮ್ಯಾಟೊ ಬೆಳೆಯಲ್ಲಿ ಪ್ರಮುಖವಾದ ಕೀಟ ಅದು ಹಣ್ಣು ಕೊರಕ. ಸೊ ಇದು ಹೇಗೆ ಬರ್ತದೆ, ಯಾವ ರೀತಿ ಹಾನಿ ಮಾಡುತ್ತೆ ಮತ್ತು ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಇದು ಕಾಯಿ ಕೊರಕದ ಪ್ರೌಢ ಅಂತದ ಕೀಟಗಳು ರಾತ್ರಿ ಹೊತ್ತು ಈ ಎಲೆಗಳ ಕೆಳಭಾಗದಲ್ಲಿ ತತ್ತಿಯನ್ನು ಇಟ್ಟವು. ಸೊ ಈ ಪ್ರೌಢ ಅಂತದ ಕೀಟ ತತ್ತಿಯನ್ನು ಇಟ್ಟು ನಂತರ ಸುಮಾರು 7-8 ದಿನಕ್ಕೆ ಈ ತತ್ತಿಯಿಂದ ಮರಿ ಹೊರಬಂದಂಥ ಮರಿ ಹುಳುಗಳು ಮೊದಲನೇ ಹಂತದಲ್ಲಿ ಸಣ್ಣವಿದ್ದಾಗ ಅವು ಎಲೆಗಳ ಮೇಲ್ಭಾಗದಲ್ಲಿ ಈ ಪತ್ರ ಹರಿತನ್ನ ಕೆರೆದು ತಿಂತವೆ. ನಂತರ ಒಂದು ಸಾರಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆದ ತಕ್ಷಣ ಇವು ಹೂ ಮತ್ತು ಮಗ್ಗುಗಳ ಮೇಲೆ ತಿನ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಚಿಕ್ಕ ಚಿಕ್ಕ ಕಾಯಿಗಳ ಮೇಲೆ ಅಲ್ಲಿಗೆ ಬಂದು ಅಲ್ಲ ಮೇಲೆ ತಿನ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಹಣ್ಣಿನ ಒಳಭಾಗವನ್ನೆಲ್ಲ ಸಂಪೂರ್ಣ ತಿಂದಾಗ್ತವೆ. ಸೊ ಮೇಲ್ಭಾಗದಲ್ಲಿ ನೀವು ಓನ್ಲಿ ಈ ಕೊರೆದ ರಂಧ್ರಗಳನ್ನು ಮಾತ್ರ ಕಾಣಬಹುದು. ಈ ಹಣ್ಣನ್ನು ನೀವು ಬಿಚ್ಚಿ ನೋಡಿದಾಗ ಸಂಪೂರ್ಣವಾಗಿ ಎಲ್ಲ ಒಳಗಡೆಯಿಂದ ಎಲ್ಲ ಹಣ್ಣೆಲ್ಲ ತಿಂದಾಕಿರ್ತವೆ. ಮತ್ತು ಈ ಬಾಧೆ ಏನಾದ್ರು ಮಳೆಗೇನಾದ್ರು ಎರಡು ಕೊಯಿನ್ಸೈಡ್ ಆಯಿತು ಅಂದರೆ ಒಳಗಡೆ ಎಲ್ಲ ಹಣ್ಣೆಲ್ಲ ಸಂಪೂರ್ಣವಾಗಿ ಕೊಳೆತು ನಾಶವಾಗಿರುತ್ತೆ. ಆಮೇಲೆ ಇನ್ನು ಕೆಲವು ಸಮಯದಲ್ಲೇ ನೀವು ಕೆಳಗಡೆ ಈ ಸಣ್ಣ ಸಣ್ಣ ರಂಧ್ರ ಆದಂತಹ ಕಾಯಿ ಮತ್ತು ಹಣ್ಣುಗಳು ಉದುರಿರುವುದನ್ನು ಕೂಡ ಲಕ್ಷಣಗಳನ್ನು ಕೂಡ ನೀವು ಕಾಣಬಹುದು. ಈ ಕಾಯಿ ಕೊರಕದ ಬಾಧೆ ಸುಮಾರು ಒಂದೊಂದು ಹಂತದಲ್ಲಿ ಒಂದೊಂದು ಕೆಲವು ಕಡೆ ಸುಮಾರು 100% ಟೊಮಾಟೋದಲ್ಲಿ ಒಂದು ಆರ್ಥಿಕ ಹಾನಿಯನ್ನ ಉಂಟು ಮಾಡಿದಂತಹ ಉದಾಹರಣೆಗಳು ಕೂಡ ಇವೆ. ಈ ಟೊಮ್ಯಾಟೊ ಹಣ್ಣಿನ ಕೊರಕವನ್ನ ಈ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಮುಂಜಾಗ್ರತೆ ಕ್ರಮಗಳು ಏನಂದ್ರೆ, ನೀವು ಮಾಗಿ ಉಳುಮೆ ಮಾಡಬೇಕು ಅಂದ್ರೆ ಈ ಒಂದು ಬೆಳೆ ತೆಗೆದ ತಕ್ಷಣ ಮಾಗಿ ಉಳುಮೆ ಮಾಡೋದ್ರಿಂದ ಇದರ ಕೋಶಾವಸ್ಥೆ ಏನಿರುತ್ತೆ ಅವು ಮಣ್ಣಿನಲ್ಲಿ ಉದುಕೊಂಡ್ಬಿಟ್ಟು ಅಲ್ಲೇ ಅವು ನಂತರ ನೀವು ಮತ್ತೆ ಮುಂದಿನ ಸೀಸನ್ ಬರೋವರೆಗೂ ಅಲ್ಲೇ ಅವು ತಮ್ಮ ಕೋಶಾವಸ್ಥೆಯಲ್ಲೇ ಇರ್ತವೆ. ಸೊ ಈ ರೀತಿ ನೀವು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವೆಲ್ಲ ಕೋಶಾವಸ್ಥೆ ಮೇಲ್ಗಡೆ ಬಂದ್ಬಿಡ್ತಾವೆ. ಮೇಲ್ಗಡೆ ಬರೋದ್ರಿಂದ ಸೂರ್ಯನ ಶಾಖಕ್ಕೆ ಮತ್ತೆ ಈ ಪಕ್ಷಿಗಳು ಎಲ್ಲ ಕೋಶವನ್ನು ಆರಿಸ್ಕೊಂಡು ತಿಂದ್ಬಿಡ್ತವೆ. ಸೊ ಈ ರೀತಿಯಿಂದ ನೀವು ಅದರ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಸಸಿಗಳಲ್ಲಿ ಏನಾದರೂ ಈ ಕಾಯಿ ಕೊರಕದ ತತ್ತಿಗಳು ಏನಾದರೂ ಕಂಡು ಬಂದಲ್ಲಿ ಅಂತಹ ಸಸಿಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಇಲ್ಲಾಂದ್ರೆ ಎಲೆ ತತ್ತಿ ಸಮೇತವಾಗಿ ನೀವು ಅವನ್ನ ಹರಿದಾಕ್ಬೇಕು. ಸೊ ನಂತರ ಮೇನ್ ಫೀಲ್ಡ್ ಅಲ್ಲಿ ನಾನು ಮಾಟಿ ಮಾಡುವಾಗ ಸುಮಾರು ಪ್ರತಿ 16 ಸಾಲು ಆದ್ಮೇಲೆ ಒಂದು ಸಾಲು ನೀವು ಚೆಂಡಿನ ಹೂವು ಚೆಂಡು ಹೂವು ಅಥವಾ ನೀವು ಮಧ್ಯ ಹಾಕ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸುತ್ತಲಿಗೂ ಒಂದು ಸುತ್ತಲೂ ಒಂದು ಲೈನು ಅಥವಾ ಎರಡು ಲೈನು ಈ ಆಫ್ರಿಕನ್ ಮ್ಯಾರಿಗೋಲ್ಡ್ ಅಂತ ಏನಂತೀವಿ ಚೆಂಡು ಹೂವನ್ನು ನೀವು ಸುತ್ತಲಿಗೂ ಹಾಕ್ಬೇಕು. ಸೊ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವು ಟೊಮ್ಯಾಟೊ ಹೂ ಬಿಡೋಕೆ ಹಂತದಲ್ಲಿ ಅವು ಈ ಚೆಂಡು ಹೂ ಬಿಡ್ತವೆ 60 ದಿನಕ್ಕೆ. ಸೊ ಹೂ ಬಿಟ್ಟ ತಕ್ಷಣ ಈ ಹಳದಿ ಬಣ್ಣಕ್ಕೆ ಅವೆಲ್ಲ ಪ್ರೌಢ ಹಂತದ ಕೀಟಗಳು ಆಕರ್ಷಣೆ ಆಗಿ ಅವು ಟೊಮ್ಯಾಟೋಕ್ ಬರೋದ್ ಬದಲು ಈ ಚೆಂಡುವಿನ ಮೇಲೆ ಹೋಗಿ ತತ್ತಿಯನ್ನ ಇಟ್ಟು ಅವು ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ನೀವು ನೇರವಾಗಿ ಆ ಚೆಂಡು ಹೂವಿನ ಮೇಲೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡಿ ಅವುಗಳನ್ನ ಕೊಲ್ಬಹುದು. ಸೊ ನಂತರ ನೀವು ಈ ಟೊಮ್ಯಾಟೊ ಬೆಳೆಯಲ್ಲಿ ಈ ಮರಿ ಹುಳುಗಳನ್ನ ಕೊಲ್ಲಿಕ್ಕೆ ಪ್ರಥಮ ಹಂತದಲ್ಲಿ ಈ ಬೇವುಜನ್ಯ ಕೀಟನಾಶಕ ಇರ್ಬೋದು, ನಂತರ ಯಾವುದೇ ಅಂತರ್ವ್ಯಾಪಿ ಕೀಟನಾಶಕ ಅಥವಾ ಹೊಸ ಗುಂಪಿನ ಕೀಟನಾಶಕ ಆದಂತಹ ಸ್ಪಿನೋಸೈಡ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ, ಅಥವಾ ಕ್ಲೋರಾಂಟ್ರನ್ಲಿಫ್ಲೋರ್ ಕೊರಾಜಿನ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.3 ಇಂದ 0.5 ಮಿಲಿಲೀಟರ್, ಅಥವಾ ಇಮಾಮೆಕ್ಟಿನ್ ಬೆಂಜೋಯಿಟ್ ಪ್ರೋಕ್ಲೇಮ್ ಅಂತ ಏನು ಸಿಗುತ್ತೆ ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಂನಂತೆ ಸಿಂಪರಣೆ ಮಾಡೋದ್ರಿಂದ ಈ ಮರಿ ಹುಳುಗಳನ್ನು ನೀವು ನಿಯಂತ್ರಣದಲ್ಲಿಡ್ಬೋದು. ಸೊ ನಂತರ ಈ ಒಂದು NPV ಅಂತ ಏನು ಬರುತ್ತೆ 250 LI ಈ ನಂಜಾಣವನ್ನು ನೀವು ಸಂಜೆ ಹೊತ್ತು ನಾಟಿ ಮಾಡಿದ ಸುಮಾರು 28, 35 ಮತ್ತು 42 ದಿನಗಳಲ್ಲಿ ಸಿಂಪರಣೆ ಮಾಡಬೇಕು. 2% ಈ ಬೆಲ್ಲದ ದ್ರಾವಣದಲ್ಲಿ ಮಿಕ್ಸ್ ಮಾಡಿ ಇದನ್ನು ಸಿಂಪರಣೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಗಣನೀಯ ಪ್ರಮಾಣದಲ್ಲಿ ನೀವು ಇದರ ನಿಯಂತ್ರಣವನ್ನು ತಡೆಗಟ್ಟಬಹುದು. ಇದಿಷ್ಟು ಹಣ್ಣು ಕೊರಕದ ಬಗ್ಗೆ ನಿರ್ವಹಣೆ ಮತ್ತು ಅದರ ಬಾಧೆಯ ಬಗ್ಗೆ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 7795576914ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಒಂದು ಜನಪದ ಗೀತೆ.